ಒಣಹವೆ ದಾಖಲಾಗಿದೆ. ಕಲಬುರಗಿಯಲ್ಲಿ 40.6 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗಮನಾರ್ಹ ರೀತಿಯ ಬದಲಾವಣೆ ಇಲ್ಲ, ಒಣಹವೆ ನಿರೀಕ್ಷಿತ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ 35, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ ನಾಳೆ ಅಧಿಸೂಚನೆ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗೆ ಚಾಲನೆ. ಮತದಾನ ಪ್ರಮಾಣ ಹೆಚ್ಚಿಸಲು ರಾಜ್ಯದೆಲ್ಲೆಡೆ ಜಾಗೃತಿ ಕಾರ್ಯಕ್ರಮ, ಉಪ ಮುಖ್ಯ ಚುನಾವಣಾ ಆಯುಕ್ತರಿಂದ ಪರಿಶೀಲನೆ. ಮಾಧ್ಯಮದವರಿಗೆ ಅಂಚೆ ಮತಪತ್ರ ಮೂಲಕ ಮತದಾನ ಸೌಲಭ್ಯ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ನೈರುತ್ಯ ರೈಲ್ವೆ ಸರಕು ಸಾಗಣೆ ಆದಾಯದಲ್ಲಿ ಹೊಸ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಗಿದೆ 6:51. ಆಕಾಶವಾಣಿ ಬೆಂಗಳೂರು ವೃಂದಗಾನದಲ್ಲಿ ಈಗ ಕೇಳೋಣ. ದೇಶ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:51:32. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹಾಸನ ಆಕಾಶವಾಣಿಯು 2023 ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ರೈತರ ಮಾಹಿತಿ ಸಬಲೀಕರಣದಲ್ಲಿ ಕಿಸಾನ್ ವಾಣಿಯ ಪಾತ್ರ ಕುರಿತು ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗ ಕೇಳುವಿರಿ. ಮೊದಲಿಗೆ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಹಾಸನ ಜಿಲ್ಲೆಯಾದ್ಯಂತ ಇಂದು ಭಾಗಶಃ ಮೋಡ ಮುಸುಕಿದ ವಾತಾವರಣವಿದ್ದು ಇಂದಿನ ಕನಿಷ್ಠ ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 33 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಎಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ತಿಳಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನ ಆಕಾಶವಾಣಿ 2023 ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ರೈತರ ಮಾಹಿತಿ ಸಬಲೀಕರಣದಲ್ಲಿ ಕಿಸಾನ್ ವಾಣಿಯ ಪಾತ್ರ, ಈ ಕುರಿತ ವಿಚಾರ ಸಂಕಿರಣದ ಅಂತಿಮ ಆಯ್ದ ಭಾಗವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗಾಣದಾಳು ಶ್ರೀಕಂಠ ಹಾಗೂ ಶಿವಕುಮಾರ ಕಣಸೋಗಿ ಅವರ ವಿಚಾರಗಳು ಪ್ರಸಾರವಾಗ್ತವೆ. ಈಗ ಮೊದಲಿಗೆ ಕೇಳೋಣ ಆಕಾಶವಾಣಿಯ ಕೃಷಿ ಕಾರ್ಯಕ್ರಮಗಳ ಸ್ವರೂಪ ಹಾಗೂ ಭವಿಷ್ಯ. ಈ ಕುರಿತಂತೆ ಪ್ರಜಾವಾಣಿ ದಿನಪತ್ರಿಕೆಯ ಹಿರಿಯ ಪತ್ರಕರ್ತರಾದ ಗಾಣದಾಳು ಶ್ರೀಕಂಠ ಅವರ ವಿಚಾರಗಳು. ನಾನು ಯಾಕೆ ಆಕಾಶವಾಣಿಯ ಮಾಹಿತಿಯ ಸ್ವರೂಪದ ಬಗ್ಗೆ ಒಂಚೂರು ಬೇಸಿಕ್ ಆಗಿ ಮಾತಾಡ್ತಿದ್ದೀನಿ, ಯಾಕೆ ಅದು ಅಷ್ಟು ನಿಖರ ಅಥವಾ ತಲುಪುವ ಜಾಗ ಇದೆಯಲ್ಲ ಅದು ಎಷ್ಟು ಚೆನ್ನಾಗಿ ತಲುಪುತ್ತೆ ಅನ್ನೋದಕ್ಕೆ ನಾವು ಯಾವಾಗಲೂ ಹೇಳ್ತಿದ್ವಿ, ಅಂಚೆ ಹೋಗದ ಸಾರಿಗೆ ವ್ಯವಸ್ಥೆ ಇಲ್ಲದ ಗುಡ್ಡಗಾಡು ಪ್ರದೇಶಗಳಿಗೆ ಆಕಾಶವಾಣಿ ಮಾಹಿತಿ ತಲುಪಿಸುತ್ತೆ. ಹಾಗಾಗಿ ಮಾಹಿತಿಯ ತಲುಪುವಿಕೆ ಪ್ರಕ್ರಿಯೆಯಲ್ಲಿ ಬಹಳ ನಿಖರತೆ ಮತ್ತು ತುಂಬ ಯಾರಿಗೆ ತಲುಪಿಸಬೇಕೋ ಅವರಿಗೆ ಮಾಹಿತಿಯನ್ನು ಕರೆಕ್ಟಾಗಿ ಏನು ತಲುಪಿಸ್ಬೇಕೋ ಅದು ತಲುಪಿಸ್ತಾ ಇದೆ ಆಕಾಶವಾಣಿ. ಹಾಗಾಗಿ ಆ ಕಾರ್ಯಕ್ರಮಗಳು ಅಷ್ಟು ಪರಿಣಾಮಕಾರಿಯಾಗಿರ್ತವೆ. ಆ ಕಾರ್ಯಕ್ರಮಗಳ ಪರಿಣಾಮಕಾರಿಯ ನೋಡಬೇಕು ಅಂತಂದ್ರೆ ಪತ್ರಗಳು ಬರ್ತವೆ ಆಕಾಶ, ಇವಾಗಲೂ ಪತ್ರ ಬರ್ತವೆ. ನನಗೆ ಅನಿಸಿದ ಮಟ್ಟಿಗೆ ಬಹುಶಃ ಆಕಾಶವಾಣಿ ಇಲ್ಲಿಗೆ ಪತ್ರ ಬರ್ಬೋದು. ಸುಮಾರು ಒಂದು 3.5-4 ದಶಕಗಳ ಜೊತೆ ಆಕಾಶವಾಣಿಯ ಬಾಂಧವ್ಯ ಇದೆ. ನಾನು ಮಾಧ್ಯಮಕ್ಕೆ ಬರೋದಕ್ಕೆ ಮುಂಚೆಯಿಂದನು ವಿಶ್ವ ರೇಡಿಯೋ ದಿನಾಚರಣೆ ಬಂದಾಗ ನನಗೊಂದು ನೆನಪುಗಳನ್ನು ನಾನು ಹಂಚ್ಕೊಳ್ಳೋಕೆ ಸಾಧ್ಯ ಆಗಿ ಮುಖಪುಟದಲ್ಲಿ ಅದನ್ನು ಬರೆದುಕೊಂಡೆ. ನಮ್ಮ ಮನೆಯಲ್ಲೇ ಒಂದು ರೇಡಿಯೋ ರೂಮ್ ಇತ್ತು, 50-ರ ದಶಕದ ರೇಡಿಯೋ ರೂಮ್. ರೇಡಿಯೋ ಕೇಳೋಕ್ಕೋಸ್ಕರನೇ ಆ ರೂಮ್ನ ನಮ್ಮ ತಾತ ಮಾಡಿದ್ರಂತೆ. ಅಲ್ಲಿ ಕೂತು ಊರಿನವರೆಲ್ಲ ರೇಡಿಯೋ ಕೇಳ್ತಾ ಇದ್ರು ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ರು. ಅದಕ್ಕೆ ನಾವು ರೇಡಿಯೋ ರೂಮ್ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ. ನಾನು ಹುಟ್ಟಿದಾಗಲೂ 74-75 ಸಮಯದಲ್ಲೂ ಆ ರೇಡಿಯೋ ಇತ್ತು. ಅಲ್ಲಿ ಹೆಚ್ಚು ಕೇಳ್ತಿದ್ದು ಕೃಷಿ ಕಾರ್ಯಕ್ರಮಗಳನ್ನ, ಭಾರತಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಪ್ರಸಾರ ಮಾಡ್ತಾರೆ. ಹಾಗಾಗಿ ನನಗೆ ಅವಾಗಿಂದನೂ ಆ ರೇಡಿಯೋ ರೂಮ್ ಬಗ್ಗೆ ಬಹಳ ಕುತೂಹಲ. ನಾನು ಕೂಡ ಅಲ್ಲಿ ರೇಡಿಯೋ ರೂಮಲ್ಲಿ ಕೇಳಿ ಬೆಳೆದವನು. ಸೊ ಅಂತ ರೇಡಿಯೋ ಬಾಂಧವ್ಯನ ನಾನು ಅವಾಗಿಂದ ಬೆಳೆಸ್ಕೊಂಡ್ಬಂದಾಗ ನನಗೆ 96 ಈ ಹಾಸನ ಆಕಾಶವಾಣಿಯ ಸಂಪರ್ಕ ಸಿಗಕ್ಕೆ ಶುರುವಾಯಿತು. ಹಾಸನ ಆಕಾಶವಾಣಿ ಬಹಳ ವೈವಿಧ್ಯಮಯ ಕಾರ್ಯಕ್ರಮ ಅಂತ ಯಾಕೆಂದ್ರೆ ಅವಾಗ ಈ ಸಾಂಪ್ರದಾಯಿಕವಾದ ಕಾರ್ಯಕ್ರಮಗಳ ಜೊತೆ ನಾವೊಂದು ನೆಲಜಲ ಅಂತ ಒಂದು ಮಾಡಿದ್ವಿ, ಹಸಿರಿ ಸಿರಿ ಅಂತ ಒಂದು ಕಾರ್ಯಕ್ರಮ ಆಕಾಶವಾಣಿ ಜೊತೆ ಮಾಡಿದ್ವಿ. ನಾನು ಅವಾಗ ಬೈಫ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಇಲ್ಲಿ ವಿಜಯ ಅಂಗಡಿ ಮತ್ತೆ ಎನ್ ಕೆ ಶಿವಮೂರ್ತಿ ಅವರು ಆ ಕಾರ್ಯಕ್ರಮದ ಜೊತೆಗಿದ್ರು. ಇಲ್ಲಿ ಸ್ಟೇಷನ್ ಡೈರೆಕ್ಟರ್ ಪದ್ಮಾ ಮೇಡಮ್ ಇದ್ರು ಮತ್ತೆ ವಿಜಯ ಮೇಡಮ್ ಇದ್ರು. ಯಾಕೆ ಪರಿಣಾಮಕಾರಿ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀನಿ ಸ್ವರೂಪಗಳ ಜೊತೆ ಅಂತಂದ್ರೆ, ಆ ಕಾರ್ಯಕ್ರಮ ಮಾಡಿದಾಗ ಒಂದು ಪತ್ರಗಳು ಮತ್ತೆ ಜನಗಳ ಪ್ರತಿಕ್ರಿಯಿಸಿದ್ದಿದೆಯಲ್ಲ, ಬರೀ ಆ ಕಾರ್ಯಕ್ರಮನ ಮಾಡಿ ಬಿಡ್ಲಿಲ್ಲ, ಅದನ್ನ ಪುಸ್ತಕ ರೂಪಕ್ಕೆ ತಂದ್ವಿ ನಾವು. 2 ಒಳ್ಳೆ ಪುಸ್ತಕಗಳು ಬಂದ್ವು ಅವಾಗ. ಆ ಪುಸ್ತಕಗಳನ್ನ ಬಿಡುಗಡೆ ಕಾರ್ಯಕ್ರಮವೂ ಅದ್ದೂರಿಯಾಗಾಯ್ತು ನಮ್ಮ ಬೈಫ್ನ ಲಕ್ಕೇಹಳ್ಳಿ ಫಾರಂನಲ್ಲಿ ಇದು ನಡೀತು. ಸೊ ಅಷ್ಟು ಡೈವರ್ಸಿಫೈಡ್ ಕಾರ್ಯಕ್ರಮಗಳು ನಡೀತಾ ಇದೆ. ನಾನು ಸುಮಾರು ಕೃಷಿ ವಾರ್ತೆಗಳಿರ್ಬೋದು, ರೈತರಿಗೆ ಸಲಹೆ ಇರ್ಬೋದು, ಯಶೋಗಾಥೆಗಳಿರ್ಬೋದು, ಫೋನ್ ಇನ್ ಕಾರ್ಯಕ್ರಮ, ಪತ್ರಾಧಾರಿತ ಕಾರ್ಯಕ್ರಮ ನನಗೆ ತುಂಬಾ ಖುಷಿ ಕೊಡ್ತಾ ಇತ್ತು. ತುಂಬಾ ಹಳೆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮುಂಚೆ ನನ್ನ ಗೆಳೆಯರ ಹತ್ರ ಮಾತಾಡ್ಕೊಂಡೆ ಬಂದೆ ಸುಮಾರು. ಯಾಕೆಂದ್ರೆ ಇತ್ತೀಚೆಗಿನ ವಿದ್ಯಮಾನಗಳ ಕಾರ್ಯಕ್ರಮಗಳು ನಮ್ಗೆ ಅಷ್ಟಾಗಿ ಬೆಂಗಳೂರಿನಲ್ಲಿ ಇರೋದ್ರಿಂದ ತಲುಪೋದು ಕಡಿಮೆ ನಮ್ಗೆ. ಅದರಿಂದ ಆತ್ಮೀಯ ರೈತರ ಮಿತ್ರರ ಹತ್ರ ಮತ್ತೆ ಆಕಾಶವಾಣಿ ಜೊತೆ ಕೆಲಸ ಮಾಡೋಂತ ಕೇಳೋರು ಸಿಬ್ಬಂದಿ ಮತ್ತೆ ಅವ್ರಿಗೆಲ್ಲ ಗೊತ್ತಿರೋ ಹತ್ರ ಮಾತಾಡೋದು ಬಂದಾಗ ಹೇಳಿದ್ರು, ಪತ್ರಾಧಾರಿತ ಕಾರ್ಯಕ್ರಮ ಬರ್ತಾ ಇತ್ತು ಒಂದು ಕಾಲದಲ್ಲಿ, ರೈತರು ಏನು ಪತ್ರ ಬರೆದು ಕಳಿಸ್ತಾ ಇದ್ರು ಅದ್ರ ಬೇಸ್ ಮೇಲೆ ಕಾರ್ಯಕ್ರಮ ಮಾಡ್ತಾ ಇದ್ದಂತೆ ಅಂತ. ಅಲ್ಲೂ ಕೂಡ ವೈವಿಧ್ಯಮಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಅಂತ. ಸಮಗ್ರ ಕೃಷಿ ಪದ್ಧತಿಯ ಪರಿಚಯದ ಬಗ್ಗೆ ನಾವು ಮಾತಾಡ್ತಾ ಹೇಳಿದ್ವಿ. ಬಹಳ ಅದ್ಭುತವಾದ ಈ ನಾವು ನೆಲಜಲದ ಯಾಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಹಳೆ ಕಾರ್ಯಕ್ರಮ ಅದು ಅಂತಂದ್ರೆ, ಆ ಕಾರ್ಯಕ್ರಮ ನಡೆದಾಗ ನೀರಿನ ಸಮಸ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದ್ದಂತ ಕಾಲಘಟ್ಟ, ಮಾದರಿಗಳನ್ನ ಪರಿಚಯಿಸುವಂತ ಕಾಲಘಟ್ಟ. ಅವಾಗ ಇಷ್ಟೊಂದು ಟಿವಿಗಳು ಅಥವಾ ಬೇರೆ ಬೇರೆ ಮಾಧ್ಯಮಗಳು ಇಲ್ಲದಂತ ಕಾಲಘಟ್ಟದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಪರಿಣಾಮ ಬೀರಿತು. ಈ ಕಾರ್ಯಕ್ರಮ ಪ್ರಸಾರ ಆದ್ಮೇಲೆ ಸುಮಾರು ಜನ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ತನ್ನ ಜಮೀನಲ್ಲಿ ಅಳವಡಿಸ್ಕೊಂಡ್ರು. ಈ ಕಾರ್ಯಕ್ರಮ ಎಲ್ಲ ರೆಕಾರ್ಡ್ ಆಗಿದ್ದು ಕೂಡ ಆ ರೈತರ ಭೂಮಿಯಲ್ಲಿ, ಅಂದ್ರೆ ಎಲ್ಲಿ ಜಲಾನಯನ ಪ್ರದೇಶ ಇತ್ತು ಅಲ್ಲೇ ಆಕಾಶವಾಣಿಯ ಇಡೀ ತಂಡ ಬಂದು ರೆಕಾರ್ಡ್ ಮಾಡಿತ್ತು ಅದನ್ನ. ಸೊ ಅಂತ ಅದ್ಭುತವಾದ ಕಾರ್ಯಕ್ರಮದ ಸ್ವರೂಪಗಳನ್ನು ಆಕಾಶವಾಣಿ ಕೊಡ್ತಾ ಬಂದಿದೆ. ನಾವೊಂದು ಬೆಂಗಳೂರು ಆಕಾಶವಾಣಿಯ ಜೊತೆ ಇದೆ ಕೆಸಾರ್ ಮಾಡಿಕ್ ಸಂಬಂಧಪಟ್ಟಿದ್ದು ಬೀಜ ಸಂಪದ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅವಾಗ ಅಲ್ಲಿ ಸಿ ಯು ಬೆಳ್ಳಕ್ಕಿ ಅಂತ ಸ್ಟೇಷನ್ ಡೈರೆಕ್ಟರ್ ಆಗಿದ್ರು, ನಾಗರಾಜ ಮೂರ್ತಿ ಅಂತ ಕೃಷಿ ಕಾರ್ಯಕ್ರಮ. ಸುಮಾರು ಒಂದು 12-13 ಎಪಿಸೋಡ್ ಕಾರ್ಯಕ್ರಮ ಇರಬಹುದು. ಅದು ನಾಟಿ ಬೀಜ ಸಂರಕ್ಷಣೆಗಳ ಕಾರ್ಯಕ್ರಮ, ಎಲ್ಲಿ ಕಳೆದೋಗ್ತಾ ಇದೆಯೋ ಆ ತಳಿಗಳನ್ನ ಉಳಿಸುವಂತ ಕಾರ್ಯಕ್ರಮ ಅದು. ಬೀಜ ಸಂಪದ ಅಂತಾನೆ ಅದು, ಅತ್ಯದ್ಭುತವಾದ ಜನಪದ ಗೀತೆ, ತುಂಬಾ ಸೊಗಸಾದ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ನಾನು ಸಹಭಾಗಿತ್ತು, ನಮ್ಮ ಸೇವೆ ಅಷ್ಟೇ, ಒಂದು ವಾಲಂಟಿಯರ್ ಆಗಿ ನಾನು ಸೇರಿಕೊಂಡಿದ್ದೆ. ಗ್ರೀನ್ ಫೌಂಡೇಶನ್ ಆ ಕಾರ್ಯಕ್ರಮ ರೂಪಿಸಿದ್ದು. ಅದಕ್ಕೆ ಒಂದಷ್ಟು ಪತ್ರಗಳು ಬಂದವು. ನಾವು ಹೇಳಿದ್ ನೋಡಿ, ಬೆಂಗಳೂರಿನಲ್ಲಿ ಕೃಷಿ ಕಾರ್ಯಕ್ರಮನ ಮಾಡಿ 48-49 ಪತ್ರಗಳು, ನಾನೇ ಆ ಪತ್ರಗಳನ್ನ ಓದಿದ್ದು. ಪತ್ರಗಳು ಬಂದು FM ಕಾಲ, ವಿವಿಧ ಭಾರತಿ ಬರ್ತಾ ಇತ್ತು, ಹಾಡು ಕೇಳೋ ಚಿತ್ರಗೀತೆಗಳ ಕಾಲದಲ್ಲಿ ಕೃಷಿ ಕಾರ್ಯಕ್ರಮನ ಅಷ್ಟು ಮಟ್ಟಿಗೆ ನಾವು ಇಡೀ ನಾಡಿನಾದ್ಯಂತ 48 ಪತ್ರಗಳಲ್ಲಿ ನಾಡಿನಾದ್ಯಂತ ತಲುಪಿಸಿದ್ವಿ. ಸೊ ಅಷ್ಟು ಅದ್ಭುತವಾದ ಕಾರ್ಯಕ್ರಮ. ಆ ನಾಟಿ ಬೀಜದ ಹಾಡಿನ ಮೂಲಕ ನಾವು 48 ಶತ್ರುಗಳಿಗೆ ದೊಡ್ಡ ಪ್ರಮಾಣದಲ್ಲಿ ತಲುಪಿದ್ವಿ ಅಂತ ಹೆಮ್ಮೆ ಪಡೋದು ಒಂದಾದ್ರೆ, ಆ ಕಾರ್ಯಕ್ರಮನ ಪುಸ್ತಕ ರೂಪದಲ್ಲಿ ಮತ್ತೆ ತಂದ್ವಿ ನಾವು ಅದನ್ನ. ಅಲ್ಲಿಂದ ನಾಟಿ ಬೀಜಗಳ ಸಂರಕ್ಷಣೆಯ ಒಂದು ಸಂಸ್ಕೃತಿಗೆ ಒಂದು ಹೊಸದಾಗಿ ಚಾಲನೆ ಸಿಕ್ಕಂಗಾಯ್ತು. ನನಗೆ ನೆನಪಿದ್ದಾಗೆ ಸರ್ಕಾರ ತನ್ನ ಕೃಷಿ ನೀತಿಯಲ್ಲಿ, ಸಾವಯವ ಕೃಷಿ ನೀತಿಯಲ್ಲಿ ಒಂದು ಸಮುದಾಯ ಬೀಜ ಬ್ಯಾಂಕ್ನ ಸೇರಿಸ್ಕೊಳ್ಳೋಕ್ಕೂ ಕೂಡ ಅದು ಕಾರಣ ಆಯಿತು ಅಂತ ನಾನೆಲ್ಲೋ ಕೇಳಿದ್ದೀನಿ ಅದನ್ನ. ಅಂದ್ರೆ ಒಂದು ದೊಡ್ಡ ಪ್ರಮಾಣದ ಒಂದು ಸಂಚಲನವನ್ನ ಮತ್ತೆ ಕೃಷಿಕ ವಲಯದಲ್ಲಿ ನಾಟಿ ಬೀಜಗಳ ಸಂರಕ್ಷಣೆಗೆ ಒಂದು ಒಂದು ಭಾಷೆ ಬರಿತು ಅಥವಾ ಒಂದು ನಾಂದಿ ಆಡ್ತು ಅಂತ ನಾನು ನನಗೆ ಅನ್ಸುತ್ತೆ. ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತಲುಪ್ತು, ಆಮೇಲೆ ಅದು ಬೀಜಗಳನ್ನು ಉಳಿಸ್ತಾ ಹೋದಂತ ಒಂದು ದೊಡ್ಡ ಸಂತತಿ ಬೆಳೀತು. ಅದು ಬಹಳ ದೊಡ್ಡ ಕಾರ್ಯಕ್ರಮ. ಇದೊಂದು ನಮಗೆ ನಿಜವಾಗಿ ಇವತ್ತಿಗೂ ಕೂಡ ಆಕಾಶವಾಣಿಯ ಕಾರ್ಯಕ್ರಮಗಳ ಸ್ವರೂಪನ ನೆನಪಿಸ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಸುಮಾರು ಜನಕ್ಕೆ ಈ ಫೋನ್ ಇನ್ ಕಾರ್ಯಕ್ರಮ ಮಾಡಿದಾಗ ನಾವು ಏಕತಾನತೆ ಅಂತ ಅನ್ನಿಸ್ತಾ ಇರ್ತೀವಿ, ಇವ್ರು ಫೋನ್ ಮಾಡ್ತಾರೆ ಅವ್ರು ತಗೊಳ್ತಾರೆ ಅಂತ. ಚಿತ್ರದುರ್ಗದಲ್ಲಿ ನನಗೆ ಆಕಾಶವಾಣಿ ನನ್ನ ಬಹಳ ಹತ್ತಿರದ ಕಚೇರಿ, ಹಾಗಾಗಿ ನನಗೆ ಅಲ್ಲಿ ಸಂಪರ್ಕ ಹೆಚ್ಚೇ ಇತ್ತು. ಫೋನ್ ಇನ್ ಕಾರ್ಯಕ್ರಮಗಳು ಮಾಡಿದಾಗ ನಾವು ಫೋನ್ ಇನ್ ಕಾರ್ಯಕ್ರಮ ನಾನು ಕೇಳ್ತಾ ಇದ್ದೆ, ರೈತರ ಜೊತೆಗೆ ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೆ. ಎಂತೆಂಥ ಪ್ರಶ್ನೆಗಳು ಬರೋದು ಅಧಿಕಾರಿಗಳಿಗೆ ತಜ್ಞರಿಗೆ ಮತ್ತೆ ಹೇಳಿದಾಗ ಅಂತಂದ್ರೆ, ಆ ಉತ್ತರ ಹೇಳಿದ್ದನ್ನ ಅವರು ಅಷ್ಟು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ರು ಮತ್ತೆ ಪತ್ರಗಳನ್ನು ಬರಿತಾ ಇದ್ರು. ಒಂದು ಫೋನಿನ ಕಾರ್ಯಕ್ರಮದ ಸ್ವರೂಪ ಅಷ್ಟು ದೊಡ್ಡ ಪರಿಣಾಮಕಾರಿಯಾಗಿ ತಲುಪ್ತಾ ಇತ್ತು. ನಾವು ಅನೇಕ ಸರಿ ಅನ್ಕೋತೀವಿ ಆಕಾಶವಾಣಿಯವರು ಫೋನಿನ ಕಾರ್ಯಕ್ರಮ ಯಾರು ಕೇಳ್ತಾರೆ ಅಂತ. ಯಾರು ಕೇಳ್ತಾರೆ ಅನ್ನೋರಿಗೆಲ್ಲ ಈ ಪ್ರತಿಕ್ರಿಯೆಗಳು, ಈ ಪರಿಣಾಮಕಾರಿಯಾದ ಏನು ಆ ಪತ್ರಗಳು ಉತ್ತರ ಹೇಳ್ತಾ ಇದ್ವಿ. ಒಂದು ನೀಡ್ ಬೇಸ್ಡ್ ಪ್ರೋಗ್ರಾಮ್ಸ್ನ ಏನಾದ್ರು ಕೊಡ್ತಾ ಇತ್ತು ಅಂತ ಅಂದರೆ ಅದು ಕೃಷಿಯ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಮಾತ್ರ. ಅವ್ರಿಗೆ ಸಕಾಲಿಕವಾಗಿ ಮಾತನಾಡಿದಂಥ ಕಾರ್ಯಕ್ರಮಗಳು ಎಷ್ಟು ಚೆನ್ನಾಗಿರ್ತಿದ್ವು ಅಂತಂದರೆ, ಅದನ್ನು ಪ್ಲಾನ್ ಮಾಡೋರು ಅಷ್ಟೇ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ. ಇವತ್ತಿಗೂ ಕೂಡ ನಾನು ತುಂಬ ಗಮನಿಸ್ತಾ ಇರ್ತೀನಿ, ಆಕಾಶವಾಣಿಯ ಯಾವ ಕೃಷಿ ಕಾರ್ಯಕ್ರಮಗಳನ್ನ ಕೇಳಿದ್ರು ಅದು ಆ ಹೊತ್ತಿಗೆ ಕರೆಕ್ಟಾಗಿ ಸೂಟ್ ಆಗಂಗಿರತ್ತೆ. ಭಾಳ ಅದ್ಭುತವಾದ ಕಾರ್ಯಕ್ರಮನ ಸೂಟ್ ಮಾಡಿರ್ತಾರೆ. ಭಾಳ ಅದ್ಭುತವಾದ ಸ್ವರೂಪ, ಅದರಲ್ಲೇನು ಎರಡು ಮಾತಿಲ್ಲ. ಅದು ಹವಾಮಾನದ್ ಇರ್ಬೋದು ಅಥವಾ ಬೆಳೆದಿರ್ಬೋದು ಅಥವಾ ರೈತರಿಗೆ ಸಲಹೆ ಕೊಡ್ತಕ್ಕಂಥ ಬೀಜ ಗೊಬ್ಬರದ ಕಾರ್ಯಕ್ರಮ, ವಾಟ್ ಎವರ್ ಇಟ್ ಇಸ್, ಏನಾರ ಇರಲಿ, ಏನಿದ್ರು ಕೂಡ ಅದು ರೈತರಿಗೆ ಹಿತವಾಗಿರುವಂಥದ್ದು ಮತ್ತು ನನಗೆ ಬೇಕಾಗಿದೆಯಪ್ಪ ಅಂತೇಳಿ ಕಿವಿ ಕೊಟ್ಟು ಕೇಳಬೇಕು ಅಂತ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ತಾ ಬರ್ತಾರೆ. ರೈತರ ಯಶಗಾಥೆಗಳು ಅಷ್ಟೇ, ಭಾಳ ಅದ್ಭುತವಾದ ಕಾರ್ಯಕ್ರಮಗಳು. ಎಷ್ಟೋ ಜನ ರೈತರುಗಳು ನಮಗೆ ಆಕಾಶವಾಣಿ ಮೂಲಕ ನಮ್ಮ ಪತ್ರಕರ್ತರಿಗೆ ಪರಿಚಯ ಆಗಿರ್ತಾರೆ. ನಾನಂತೂ ತುಂಬ ರೈತರನ್ನ, ಯಾರೋ ಈಗಿನೂ ಹೇಳಿದರು, ಸುಮಾರು ಜನ ಪ್ರಗತಿಪರ ರೈತರು ನನಗೆ ಆಕಾಶವಾಣಿ ಮೂಲಕ ಪರಿಚಯ ಆಗಿದ್ದಾರೆ ಅಂತ. ಅದು ರೈತರ ನಡುವೆ ಇರೋ ಸಂವಹನ ಮಾತ್ರ ಅಲ್ಲ, ಅದು ರೈತರು ಮತ್ತು ಸಾರ್ವಜನಿಕರ ನಡುವೆ ಇರುವ ಸಂವಹನ. ಅದು ಎಷ್ಟೋ ಜನ ಆಕಾಶವಾಣಿಯಲ್ಲಿ ಬಂದಂಥ ಪ್ರಗತಿಪರ ರೈತರದು ಕಾರ್ಯಕ್ರಮ ಬಂದ ಮೇಲೆ ಅಲ್ಲಿಗೆ ಹೋಗಿ ಲೇಖನಗಳು ಮಾಡಿದಂಥ ಉದಾಹರಣೆಗಳು ತುಂಬ ಇವೆ. ಪುಸ್ತಕಗಳಲ್ಲಿ ಮಾಡಿದಂಥ ಉದಾಹರಣೆಗಳಿವೆ. ಒಬ್ರನ್ನೊಬ್ರನ್ನ ಸಂಪರ್ಕಕ್ಕೆ ನಮ್ಮ ಆಕಾಶವಾಣಿಯ ಮಾಹಿತಿಯನ್ನು ಬಳಸಿಕೊಂಡು ಲೇಖನಗಳು ಮಾಡಿ ಸಂಪರ್ಕ ಕೊಟ್ಟಂತಹ ಉದಾಹರಣೆಗಳು ಇವೆ. ಅಂತ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಆಕಾಶವಾಣಿ ನಡೆಸ್ಕೊಳ್ತಿದೆ. ಕಾರ್ಯಕ್ರಮಗಳು ಸ್ವರೂಪ ಚೆನ್ನಾಗಿದೆ ಅಲ್ಲ, ಅದು ಆಕಾಶವಾಣಿ ಬಗ್ಗೆ ಮಾತಾಡ್ತಾ ಒಂದು ಅದರ ಕನ್ಸ್ಟ್ರೆಂಟ್ಸ್ಗಳ ಬಗ್ಗೆ ನೋಡಿದೆ. ಎಷ್ಟು ಸವಾಲುಗಳನ್ನು ಎದುರಿಸಿ ಆಕಾಶವಾಣಿಯ ಕಾರ್ಯಕ್ರಮನ ಸ್ವರೂಪ ರೂಪಿಸ್ಬೋದು, ರೂಪಿಸ್ತಾರೆ ಮತ್ತು ಸಾಧ್ಯತೆಗಳು ಇವೆ ಮತ್ತು ಎಷ್ಟು ಕಷ್ಟ ಇದೆ ಅನ್ನೋದಕ್ಕೆ ನಾನು ಇಲ್ಲಿ ಆಕಾಶವಾಣಿ ಹಾಸನದು ಭಾಳ ದಿನದ ಮೇಲೆ ಇಲ್ಲಿ ಪರಿಚಯ ಆದಾಗ ಎಲ್ಲ ಕೇಳಿದಾಗ, ಈ ಹಾಸನ ಮತ್ತು ಚಿಕ್ಕಮಗಳೂರು ಅಂತ ಜಿಲ್ಲೆಯಲ್ಲಿ ಕೃಷಿ ಕಾರ್ಯಕ್ರಮಗಳನ್ನ ರೂಪಿಸೋದು ಭಾಳ ದೊಡ್ಡ ಸವಾಲು. ಯಾಕೆ ಅಂತ ನೀವೇ ಯೋಚನೆ ಮಾಡಿ ನೋಡಿ. ಇಲ್ಲಿ ಅಗ್ರೋಕ್ಲೈಮೆಟಿಕ್ ಝೋಮ್ ಅಂತ ಏನು ಕರಿತೀವಿ, ಅದು ಕೃಷಿಯ ಪ್ರದೇಶಗಳು ಭಾಳ ವಿಭಿನ್ನವಾಗಿದೆ. ಸಕಲೇಶ್ಪುರದಲ್ಲಿ ಕಾಫಿ ಸಾಂಬಾರು ಬೆಳೀತಾರೆ, ಚಂದ್ರಪಟ್ಟಣ ಗಂಡಸಿನಲ್ಲಿ ಬೇರೆ ದಿನ ಮಾಡ್ತಾರೆ, ಅರಸೀಕೆರೆಣ್ಣಲ್ಲಿ ಒಂದು ಮಾಡ್ತಾರೆ. ಇಲ್ಲಿ ಬೆಳೆಗಳನ್ನು ಬೆಳೀರಿ ಅಂತ ಅಲ್ಲಿಗೆ ಹೇಳೋಂಗಿಲ್ಲ, ಅಲ್ಲಿ ಬೆಳೆ ಬೆಳೀರಿ ಅಂತ ಇಲ್ಲಿ ಹೇಳೋಂಗಿಲ್ಲ. ಇದ್ರ ನಡುವೆಯೂ ಕೂಡ ನಮ್ಮ ಕಾರ್ಯಕ್ರಮವನ್ನು ರೂಪಿಸಬೇಕಾಗುತ್ತೆ, ಅದು ನಿಜವಾದ ಸವಾಲು. ಇವತ್ತು ಅಂತಹ ಸವಾಲುಗಳನ್ನು ಇಟ್ಟುಕೊಂಡು ಅಲ್ಲಲ್ಲಿಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟು ಮತ್ತು ರೈತರನ್ನ ತಲುಪೋದಿದೆಯಲ್ಲ, ಅದು ನನಗನ್ಸಿದ ಮಟ್ಟಿಗೆ ಇಟ್ಸ್ ಎ ವೆರಿ ಬಿಗ್ ಟಾಸ್ಕ್ ಅಂತ ಅನ್ಸುತ್ತೆ. ಅದು ಅಂತ ಭಾಳ ದೊಡ್ಡ ಸವಾಲು. ಅದು ನನಗೆ ಮಾತಾಡ್ತಾ ಬೆಳಗ್ಗೆ ಮಧುಸೂದನ್ ಕೇಳಿದೆ, ಅವ್ರು ಹೇಳಿದರು ಅವರು ಚಿತ್ರದುರ್ಗದಲ್ಲೂ ಇದ್ದಂಥವ್ರು ಮತ್ತು ಇಲ್ಲೂ ಕೆಲಸ ಮಾಡಿದಂಥವ್ರು, ಅವ್ರಿಗೆ ಎರಡೂ ಕಾಂಟ್ರಾಸ್ಟ್. ಚಿತ್ರದುರ್ಗ ತುಂಬ ಬಯಲುಸೀಮೆಯ ಒಣ ಪ್ರದೇಶ, ಅವರಿದ್ದಾಗ ನಾನಿದ್ದಾಗ ಚಿತ್ರದುರ್ಗದಲ್ಲಿ ಮಳೆ ಭಾಳ ಕಡಿಮೆ ಇತ್ತು, ಎಲ್ಲ ಒಣಭೂಮಿ, ಅಲ್ಲೇನು ಅರೆ ಮಲೆನಾಡಿರಲಿಲ್ಲ, ಅಲ್ಲಿ ಹಾಗೋ ಒಂದು ಹಂಚೋದ ಹೆಂಗೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೆ. ಆದರೆ ಇಲ್ಲಿ ಬಂದಾಗ ಮೂರು ನಾಲ್ಕು ಥರದ ಬೆಳೆ ವೈವಿಧ್ಯ ಇರೋದಿಲ್ಲಿ, ಮತ್ತು ಎರಡು ತದ್ವಿರುದ್ಧದ, ಒಂದು ವಾಣಿಜ್ಯ ಪೂರ್ತ ವಾಣಿಜ್ಯ ಬೆಳೆ, ಇನ್ನೊಂದು ಆಹಾರ ಧಾನ್ಯ, ಇನ್ನೊಂದು ತೆಂಗು, ಇನ್ನೊಂದು ಹಣ್ಣಿನ ಬೆಳೆ, ಇನ್ನೊಂದು ಕಾಡು ಕೃಷಿ, ಎಲ್ಲದೂ ಹೊಂದ್ಸ್ಕೊಂಡು ಇದ್ರ ಜೊತೆಗೆ ಸಾವಯವ ಕೃಷಿ ಪದ್ಧತಿಗಳು, ನೈಸರ್ಗಿಕ ಕೃಷಿ, ಈ ಥರ ವಿಭಿನ್ನವಾದ ಕೃಷಿ ಪದ್ಧತಿಗಳೆಲ್ಲ. ಸೊ ಇಂಥ ಸವಾಲುಗಳನ್ನು ಎದುರಿಸಿ ಆಕಾಶವಾಣಿ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೆ. ಅವ್ರು ಹೇಳ್ತಾ ಇದ್ರು ಹಿಂದಿನ ಕಾರ್ಯಕ್ರಮಗಳ ಜೊತೆ ಇವಾಗಲೂ ಕೂಡ ಫಲಸಿರಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು, ತೋಟಗಾರಿಕಾ ಬೆಳೆಗೆ ಸಂಬಂಧಪಟ್ಟಿದ್ದು ಭಾಳ ಅನಿವಾರ್ಯದ. ಇವತ್ತು ತೋಟಗಾರಿಕಾ ಬೆಳೆ ನಮಗೆ ಪರ್ಯಾಯ ಒಂಥರ ಬೆಳೆ ಆಗಿ ಕೂತ್ಕೊಂಡಿದೆ, ಯಾಕೆಂದರೆ ಹವಾಮಾನ ವೈಪರೀತ್ಯನ ಬಹಳ ದೊಡ್ಡ ಪ್ರಮಾಣದಲ್ಲಿ ಎದುರಿಸ್ತಾ ಇದ್ದೀವಿ. ಅದನ್ನು ಹವಾಮಾನ ವೈಪರೀತ್ಯನ ಮಿಟಿಗೇಟ್ ಮಾಡುವಂತಂದ್ರೆ ಅದನ್ನು ಎದುರಿಸುವಂತಹ ಬೆಳೆಗಳನ್ನು ನಾವೀಗ ಮಾಡಬೇಕಾಗಿದೆ, ಹಂಗಾಗಿ ಮಾಡ್ತಾ ಇದ್ದೀವಿ. ಮತ್ತು ಹೈನೋದ್ಯಮ ಇನ್ನೊಂದು ರೈತರಿಗೆ ಹಣ ಕೊಡುವಂತಹ ಒಂದು ಕೃಷಿ ಚಟುವಟಿಕೆ, ಅದನ್ನು ಮತ್ತು ಒಂದು ವಾರದ ವಾರ ನಾವು ಸಂದರ್ಶನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಭಾಳ ಸಂತೋಷ. ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಅಂತ ಈಗ ಮಾತಾಡ್ತಾ ಹೇಳಿದರು, ಅದು ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಈ ನೋಡಿ, ಸಿರಿಧಾನ್ಯಕ್ಕೂ ಈ ಮಲೆನಾಡಿಗೂ ನಂಟು ಮಾಡೋದು ಭಾಳ ಕಷ್ಟ. ಹರ್ಷ ಭಾಳ ಚೆನ್ನಾಗಿ ಹೇಳಿದರು, ಒಂದು ನಾವು ಯಾವುದನ್ನು ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡಬೇಕು, ಕೊಡದೇ ಇರೋ ಜಾಗಕ್ಕೆ ಕೊಟ್ಟಾಗ ಹೆಂಗೆ ಅಳವಡಿಸ್ಕೊಳ್ತಾರೆ ಅಂತ. ಹಾಗೆ ಯಾವುದೋ ಒಂದು ಯಶೋಗಾಥೆ ಅಥವಾ ಯಾವುದೋ ಒಂದು ರೈತರ ಮಾಹಿತಿ, ಅದು ಯಾವುದೋ ರೈತರ ಒಂದು ಕಾರ್ಯಕ್ರಮ ಇನ್ನೊಂದು ಕಡೆಗೆ ಅದು ಅನ್ವಯ ಆಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವನ್ನೆಲ್ಲ ನೋಡಿಕೊಂಡು ಕಾರ್ಯಕ್ರಮ ರೂಪಿಸ್ತಾ ಇವತ್ತು ಒಂದು ದೊಡ್ಡ ಯಶಸ್ಸಿನ ಹೆಜ್ಜೆ ಅಂತ ಇಟ್ಟಿದೆ. ಎಲ್ರಿಗೂ ಈ ಬೆಳೆ ಬೆಳೆಯೋದು ಏನೇನೋ ಮಾಡಿ ನಾವು ಹೆಂಗೋ ಹೋಗಿ ತಿಳ್ಕೊಂಬಂದ್ಬಿಡ್ತೀವಿ. ಸಮಸ್ಯೆ ಏನು ಅಂತಂದರೆ ನಮ್ಮದು ಮಾರ್ಕೆಟಿಂಗ್ ಸವಾಲು. ಈಗ ಸುಮಾರು ರೈತರುಗಳು ನಮ್ಮ ಮಟ್ಟದಲ್ಲೇ ನಾವು ಒಂದಷ್ಟು ಮಾರ್ಕೆಟಿಂಗ್ನ ಉತ್ಪಾದನೆಗಳು ಮಾಡೋಕ್ಕೆ ಶುರು ಮಾಡಿದ್ದೀವಿ. ಎಷ್ಟು ಮಟ್ಟಿಗೆ ಅಂದರೆ ನಮ್ಮದೇ ಒಂದೊಂದು ಕಂಪನಿಗಳು ಮಾಡ್ಕೊಳ್ಳೋಷ್ಟು ರೈತರುಗಳಿಗೆ ವ್ಯಾಲ್ಯೂಯೇಷನ್ ಮೌಲ್ಯವರ್ಧನೆ ಮಾಡೋಕ್ಕೆ ಇಳಿದುಬಿಟ್ಟಿದ್ದಾರೆ. ಜೊತೆಗೆ ರೈತ ಉತ್ಪಾದನಾ ಕೇಂದ್ರಗಳು ಬಂದಿವೆ. ಕೆಲವೊಂದು ಈ ಮೇಳಗಳಿಗೆ ಹೋದಾಗ ನೋಡಿದಾಗ ಒಂದು ಕಂಪನಿಗೆ ಸವಾಲಾಗುವ ರೀತಿಯಲ್ಲಿ ರೈತರುಗಳು ಇವತ್ತು ಉತ್ಪನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ತರಹದ ಸುಳ್ಳಿಲ್ಲ, ಅದರಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ತಲುಪಿಸೋಕೆ ಬೇಕಾಗಿದೆ. ವಿಶೇಷವಾಗಿ ಯುವಕರು ಈಗ ಕೋವಿಡ್ ನಂತರದಲ್ಲಿ ಊರಿಗೆ ವಾಪಸ್ ಬಂದಿದ್ದಾರೆ, ಅವ್ರು ಏನೇನೋ ಕೆಲಸಗಳನ್ನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ. ಸೊ ಅವರಿಗೆ ಉಪಯೋಗ ಆಗುವಂಥ ಮಾರುಕಟ್ಟೆಯನ್ನು ಕನೆಕ್ಟ್ ಮಾಡುವಂತಹ ಕಾರ್ಯಕ್ರಮಗಳು ನಮಗೆ ಬೇಕಾಗಿವೆ ಅನ್ನೋದು ಅವರ ಧ್ವನಿಯಲ್ಲಿತ್ತು. ನಾನು ಕಂಡುಕೊಂಡೆ, ಅವ್ರು ಬಾಯ್ಬಿಟ್ಟು ಹೇಳಿದರು ಸ್ನೇಹಿತರು. ಇವತ್ತು ಮಾರುಕಟ್ಟೆಗೆ ಹೋಗೇ ನಾವು ಮಾರ್ಕೆಟ್ ಮಾಡಬೇಕಾದಂತಲ್ಲ, ಈಗ ಯಾರೋ ಮಾತಾಡ್ತಾ ಅದನ್ನು ಹೇಳಿದರು. ಮಾರ್ಕೆಟ್ಗೆ ಹೋಗೇ ಮಾತಾಡ, ಎಲ್ಲವೂ ಆನ್ಲೈನಲ್ಲಿ ಮಾರ್ಕೆಟ್ ಮಾಡುವಂತಹ ಒಂದು ವ್ಯವಸ್ಥೆ ಬಂದಿದೆ. ಅಂಥ ಕಾರ್ಯಕ್ರಮಗಳು ನಮ್ಗೆ ಬೇಕು, ನಮಗೊಂದು ನೆಟ್ವರ್ಕಿಂಗ್ ಬೇಕು. ಇವತ್ತು ಕೃಷಿ ನಾವು ಹೇಗೋ ವ್ಯವಸಾಯ ಮಾಡ್ತೀವಿ, ಬೆಳೆಗೆ ಔಷಧಿ ಹೊಡೆಯೋದು ಗೊತ್ತಿದೆ ಅಥವಾ ಸಾವಯವದ್ದು ಮಾಡೋದು ಗೊತ್ತಿದೆ, ತುಂಬ ಜನ ರೈತರು ಮಾತಾಡ್ತಾರೆ. ಕಮ್ಯುನಿಕೇಷನ್ ನಮಗೆ ಇವತ್ತು ಚೆನ್ನಾಗಾಗಿದೆ, ಫೋನಲ್ಲಿ ಮಾತಾಡ್ಕೊಂಡ್ಬಿಡ್ತೀವಿ, ನಾವು ವಿಡಿಯೋ ಕಾಲ್ ಮಾಡ್ತೀವಿ, ಹೇಗಾದ್ರು ಮಾಡಿ ಕೃಷಿ ಮಾಡ್ತೀವಿ. ಸವಾಲಿರೋದು ನಮಗೆ ಮಾರ್ಕೆಟ್ನಲ್ಲಿ, ಮಾರ್ಕೆಟನ್ನು ಒಪ್ಪುವಂತಹ ನಮಗೆ ಈಗ ಕಾರ್ಯಕ್ರಮಗಳು ಬೇಕು. ಹಾಗಂತ ಈ ಕಾರ್ಯಕ್ರಮಗಳು ಬೇಡ ಅಂತಲ್ಲ, ಇವು ಬೇಕು, ಆದರೆ ಪ್ರಮುಖವಾಗಿ ನನಗೆ ಅದು ಬೇಕು ಅಂತಂದು. ಹೌದು, ಇವತ್ತಿನ ಕಾಲಘಟ್ಟ ಬದಲಾಗಿದೆ. ನಾನು ಹೇಳಿದಂಗೆ ಮಾಹಿತಿ ಯುಗದಲ್ಲಿದ್ದೀವಿ. ಮಾಹಿತಿ ತಪ್ಪೋ ಸರಿಯೋ ಅಂತ ಕೇಳುವಂತಹ ಯಾವ ಪರಿಸ್ಥಿತಿಯಲ್ಲಿ ಹೇಗಿದ್ದೀವಿ ಅಂದರೆ ಯಾರ ಹತ್ರ ಕೇಳೋದು ಅನ್ನಂಗೆ ಆಗಿಬಿಟ್ಟಿದೆ ಇವತ್ತು. ಇಂಥ ಸಂದರ್ಭದಲ್ಲಿ ನಿಖರ ಮತ್ತು ವಿಶ್ವಾಸಾರ್ಹ ಮಾಹಿತಿಯನ್ನು ಏನು ಕೊಡ್ತದೆ ಅಂತ ನಮ್ಮ ಶ್ರೋತೃಗಳು ನಮಗೆ ಇವತ್ತು ಕೇಳ್ತಾ ಇದ್ದಾರೆ. ಲಕ್ಷಾಂತರ ಶ್ರೋತೃಗಳಿದಾರಲ್ಲ, ಅವರಿಗೆ ಈ ಥರದ ಮಾರ್ಕೆಟ್ನ ಮಾಹಿತಿ ಕೊಡುವಂತಹ, ಮಾರುಕಟ್ಟೆಯ ಸಂಪರ್ಕ ಮಾಡುವಂತಹ ಕಾರ್ಯಕ್ರಮಗಳಾದರೆ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದರು. ನಾನು ಈ ಸ್ವರೂಪವನ್ನು ಮುಂದುವರೆದು ಅದನ್ನು ಹೇಳ್ತಾ ಇದ್ದೆ, ಅಂಥ ಕಾರ್ಯಕ್ರಮಗಳು ಬೇಕು. ರೈತರ ಯಶೋಗಾಥೆಗಳನ್ನು ಭಾಳ ಚೆನ್ನಾಗಿ ಆಕಾಶವಾಣಿಯಷ್ಟು ಮಧುರವಾದ ಧ್ವನಿಯಲ್ಲಿ ಯಾವುದೇ ಥರದ ಉದ್ವೇಗಗಳಿಲ್ಲದೆ ಯಾರು ಮಾತಾಡ್ತಾ ಹೇಳಿದರು. ಭಾಳ ಸಮಾಧಾನವಾಗಿ ಸಾವಧಾನವಾಗಿ ಮಧುರವಾದ ಮಾತುಗಳಲ್ಲಿ ರೈತರ ಯಶೋಗಾಥೆಗಳನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಕೆಲವು ಹಿಂದೆ ಎಲ್ಲ ಫೀಲ್ಡ್ಗೆ ಹೋಗಿ ಮಾತಾಡಿಸ್ತಾ ಇದ್ರು, ಈಗ ಸ್ಟುಡಿಯೋಗೆ ಕರೆದು ಮಾತಾಡಿಸ್ತಾರೆ. ಆದರೆ ಆ ಸ್ವರೂಪಗಳು ಈಗಿನ ಕಾಲಘಟ್ಟಕ್ಕೆ ಸ್ವರೂಪಗಳು ಒಂದು ಮಟ್ಟಿಗೆ ಬದಲಾದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದೆ. ನಾವೆಲ್ಲ ಕಾರ್ಯಕ್ರಮಗಳನ್ನ ನಾವು ಫೀಲ್ಡ್ನಲ್ಲೇ ಮಾಡಬೇಕು ಅನ್ನೋದು ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಫೀಲ್ಡಲ್ಲಿ ಯಾಕೆ ಮಾಡಬೇಕು ಅಂತಂದರೆ, ರೈತರು ಸ್ಟುಡಿಯೋಗೆ ಬಂದ ಕೂಡಲೇ ಅವರ ಮಾತುಗಳ ಸ್ವರೂಪ ಬದಲಾಗ್ಬಿಡುತ್ತೆ. ಅದು ಇಲ್ಲಿಯ ವಾತಾವರಣವೋ ಅಥವಾ ಇಲ್ಲಿಯ ಮೈಕ್ ನೋಡೋ ಏನೋ ಒಂದು ಮಾಡಿ ಬದಲಾಗ್ಬಿಡುತ್ತೆ. ಆದರೆ ಅದೇ ನಾವು ಫೀಲ್ಡ್ನಲ್ಲಿದ್ದು ಮಾತಾಡಿಸಿ ನೋಡಿದರೆ ಆ ಲವಲವಿಕೆಯ ಮಾತುಗಳಿದೆಯಲ್ಲ, ಅದು ಬಹಳಷ್ಟು ರೈತರನ್ನ ಇನ್ಸ್ಪೈರ್ ಮಾಡುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಕಾರ್ಯಕ್ರಮದ ಸ್ವರೂಪದಲ್ಲಿ ಒಂದಷ್ಟು ಫೀಲ್ಡ್ ಬೇಸ್ಡ್ ಆಗಿ ಒಂದಷ್ಟು ಕಾರ್ಯಕ್ರಮಗಳಾದರೆ ಈಗಿನ ಕಾಲಕ್ಕೆ ಒಳ್ಳೆಯದು ಅಂತ ಅನಿಸುತ್ತೆ. ಅವರು ಅಲ್ಲಿಯ ಜಮೀನಿನ ವಿಚಾರಗಳನ್ನು ನೋಡಿಕೊಂಡು ಮಾತಾಡ್ತಾರೆ, ಮತ್ತು ಅಲ್ಲಿಯ ರೋಗ ರುಜಿನ ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಅವರಿಗೆ ವೆರೈಟಿ ಸಿಗ್ತಾ ಇರುತ್ತೆ. ಅಲ್ಲಿ ಮಾತುಗೂ ಕೂಡ ವೈವಿಧ್ಯ ಇರುತ್ತೆ. ಅಲ್ಲಿ ನೋಟ ವೈವಿಧ್ಯ ಇದ್ರೆ ಮಾತು ತಾನಾಗೆ ವೈವಿಧ್ಯವಾಗಿ ಬರ್ತಾ ಇರುತ್ತೆ. ಇನ್ನೊಂದು ನನಗೆ ಮುಂದುವರೆದು ಹೇಳೋದೇನಂತಂದ್ರೆ, ಸಾಮಾನ್ಯ ಕೃಷಿಯಲ್ಲಿ ಒಂದು ರೈತರು ಅಂದರೆ ಕೃಷಿಕರು ಯಶೋಗಾಥೆಯಲ್ಲಿ ಇರ್ತಾರೆ, ಇಲ್ಲ ಮಹಿಳೆಯರು ಯಶೋಗಾಥೆಯಲ್ಲಿ ಇರ್ತಾರೆ. ಮೇಡಮ್ ಒಬ್ಬರು ಮಾತಾಡ್ತಾ ಹೇಳಿದರು, ಹೆಣ್ಮಕ್ಳು ಹೆಚ್ಚು ಕೃಷಿಯಲ್ಲಿ ಬರ್ತಾ ಇದ್ದಾರೆ ಈಗ ಅಂತ ಅಂದಿರೋ ಒಂದು ಫೀಲ್ಡ್ ಲೆವೆಲಿಗೆ ಹೋದಾಗ ರೈತರ ಜೊತೆಗೆ ರೈತ ಪತ್ನಿಯನ್ನು, ರೈತ ಪತ್ನಿಯ ಜೊತೆಗೆ ಅವರ ಪತಿಯನ್ನು, ಅವ್ರ ಜೊತೆಗಿರುವಂಥ ಮಕ್ಕಳನ್ನು, ಅವ್ರ ಮಾರ್ಕೆಟಿಂಗು ಇನ್ನೊಂದು ಏನು ಈಗ ಹೇಳ್ತಿದ್ರು, ಕವಿತಾ ಅವ್ರವ್ರ ಮಗನಿಗೆ ಇಲ್ಲಿ ಕರೆದು ಕೂರಿಸಿ ಮಾತಾಡಿಸಿ, ಎಲ್ಲರೂ ಸೇರಿ ಅವರ ಕೃಷಿಯ ಬದುಕನ್ನು ತೋರಿಸುವಂತಹ ಕಾರ್ಯಕ್ರಮಗಳು ಬಂದರೆ ಭಾಳ ಹೆಚ್ಚು ಇನ್ಸ್ಪಿರೇಷನ್ ಆಗುತ್ತೆ ಅಂತ. ಯಾಕೆಂದ್ರೆ ನನಗೆ ಯಾವಾಗಲೂ ಅನ್ಸೋದೇನೆಂದರೆ, ಇದನ್ನು ಬಹುಶಃ ಎಲ್ಲರೂ ಒಪ್ತೀರಿ ಅಂತ, ಕೃಷಿ ಅನ್ನೋದು ಬರೀ ಬೆಳೆ ರೋಗ ರುಜಿನ ಆದಾಯ ನಷ್ಟ ಲಾಭ ಇಷ್ಟು ಮಾತ್ರ ಅಲ್ಲ, ಅದು ಒಂದು ಬದುಕು ಕೂಡ ಅಂತ, ಅದೊಂದು ಸುಸ್ಥಿರ ಬದುಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ ಈಗ ಒಬ್ರು ಹೇಳ್ತಾ ಇದ್ರು, ನಾನು ಮಡಿಕೆನಲ್ಲಿ ಅಡುಗೆ ಮಾಡ್ಕೋತೀನಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ. ಈ ಇನ್ಸ್ಪಿರೇಷನ್ ಅಂತ ಮಾತುಗಳು ಬೇಕಾಗಿದೆ ಜಗತ್ತಿಗೆ ಜನಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ. ಕೃಷಿಯ ಬದಲಾದ ಕಾಲಘಟ್ಟದಲ್ಲಿ ಹಿರಿಯರಷ್ಟೇ ಹಳ್ಳಿಯಲ್ಲಿ ಉಳ್ಕೊಳ್ತಾ ಇದ್ದಾರೆ. ವಾಪಸ್ ಕೃಷಿಗೆ ಬರ್ತೀನಿ ನಾ ಯುವಕರಿಗೆ ಅಲ್ಲಿಯ ವಾತಾವರಣ ಇಲ್ಲ, ಭರವಸೆ ಇಲ್ಲ, ಸುಸ್ಥಿರ ಕೃಷಿ ಬದುಕು ನಡೆಯುತ್ತೋ ಇಲ್ವೋ ಅಂತ ಅನುಮಾನ ಇದೆ. ಕೋವಿಡ್ ನಂತರ ಊರಿಗೆ ಬರೋರು ಎಲ್ಲರಿಗೂ ವಾಪಸ್ಸೇನೋ ಬಂದರು, ವಾಪಸ್ ಬಂದು ಆ ಊರಿನಲ್ಲಿದ್ದಾರೆ, ಕೆಲವರು ವಾಪಸ್ ಹೋಗಿದ್ದಾರೆ. ಊರಿಗೆ ಬರಬೇಕು ಅಂತ ಆಸೆ ಇದೆ ಅವರಿಗೆ, ಆ ಥರದ್ದೊಂದು ಬದುಕಿದೆಯಾ ನನಗೆ ಅಂತ ಅವರಿಗೆ ಒಂದು ಪ್ರಶ್ನೆ ಬಂದ್ಬಿಟ್ಟಿದೆ. ಅವ್ರನ್ನೆಲ್ಲ ವಾಪಸ್ ಕರೆಸ್ಕೋಬೇಕು ಅಂತಂದರೆ, ಇಂಥ ಸ್ಫೂರ್ತಿ ತುಂಬುವಂತಹ ಸುಸ್ಥಿರ ಕುಟುಂಬದ ಕಾರ್ಯಕ್ರಮಗಳು ಬದಲಾವಣೆಯಾಗಿ ಬಂದರೆ ಇನ್ನಷ್ಟು ನಾವು ಕೃಷಿಯಲ್ಲಿ ಒಂದಷ್ಟು ಹೊಸ ಹೆಜ್ಜೆಗಳನ್ನು ಇಡ್ಬೋದು. ಬಹುಮುಖ್ಯವಾಗಿ ನನಗೆ ಈಗ ಕಾಣ್ತಾ ಇರೋದು ಈ ಕಾರ್ಯಕ್ರಮದ ಸ್ವರೂಪಗಳಲ್ಲಿ ಯುವಕರ ಆಧಾರಿತವಾದ ಕಾರ್ಯಕ್ರಮಗಳು ಬೇಕು. ತುಂಬ ಜನ ಯುವಕರು ಕೃಷಿಯಲ್ಲಿ ತಂದೆ ಆದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ನಮಗೆ ನಿಜವಾಗಿ ನಮಗೆ ಸಿಗ್ತಾ ಇಲ್ಲ ಅಂದರೆ ನಾವು ಮಾಧ್ಯಮದಲ್ಲಿ ಬೆಂಗಳೂರಿನಲ್ಲಿರೋರ್ಗೋ ಅಥವಾ ಜಿಲ್ಲಾ ಕೇಂದ್ರದಲ್ಲಿವರೆಗೋ ಸಿಗಲ್ಲ, ಆದರೆ ಆಕಾಶವಾಣಿಗೆ ಅವರು ಖಂಡಿತ ಸಿಗ್ತಾರೆ. ಯಾಕಂದರೆ ಆಕಾಶವಾಣಿ ಅಷ್ಟು ಗ್ರಾಸ್ ರೂಟ್ ಲೆವೆಲ್ಗೆ ಇಳಿದು ಮಾಹಿತಿಯನ್ನು ಕೊಡುತ್ತೆ, ಯಾವುದೋ ಮೂಲಕ ಸಿಗುತ್ತೆ. ಅಂಥ ಯುವತಿಯರು, ನಾನು ಯುವಕರು ಅಂತ ಮಾತ್ರ ಹೇಳಲ್ಲ, ಒಂದು ಯುವ ಸಮೂಹ ಇವತ್ತು ಅದ್ಭುತವಾದ ಸಾಧನೆ ಮಾಡ್ತಾ ಇದ್ದಾರೆ. ಅವರನ್ನು ಹೆಚ್ಚು ಬೆಳಕಿಗೆ ತರುವಂತಹ, ವಿಶ್ವಾಸ ಮೂಡಿಸುವಂಥ, ವಾಪಸ್ ಊರಿಗೆ ಕರ್ಕೊಂಡು ಬರುವಂತಹ ಒಂದು ಕೆಲಸದ ಮಾಡುವಂಥ ಒಂದು ಕಾರ್ಯಕ್ರಮಗಳು ಬೇಕು ಅಂತ ನನಗೆ ಅಂತ ಅನಿಸುತ್ತೆ. ಅದು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತ ಇವತ್ತು ಜನ ಕೇಳ್ತಾ ಇದ್ದಾರೆ ಅದನ್ನ, ಅದಕ್ಕೆ ತಕ್ಕಂತೆ ಸ್ವರೂಪಗಳು ಈಗ ಆಲ್ರೆಡಿ ಆಕಾಶವಾಣಿಯಲ್ಲಿ ಆ ಬದಲಾವಣೆಗಳನ್ನು ಕಾಣಿಸ್ತಾ ಇದೆ. ಸುಮಾರು ಕಡೆ ನಾನು ಕೇಳಿದಾಗ ಯುವ ಕೃಷಿಕರು ಮಾತಾಡ್ತಾರೆ, ಅದು ಹೆಚ್ಚು ಆಗಬೇಕು ಆ ಸ್ವರೂಪಗಳಲ್ಲಿ. ಇನ್ನೊಂದಷ್ಟು ಅಂದ್ರೆ ಇದೆಲ್ಲ ಒಟ್ಟು ಏನು ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನಾನು ಏನು ಹೇಳ್ಬೋದು ಹೇಳೋಕೆ ಹೊರಟಿದ್ದೀನಿ, ಒಂದು ಕುಟುಂಬದ ಕಾರ್ಯಕ್ರಮ ಇರ್ಬೋದು ಅಥವಾ ಯುವಕರ ಕಾರ್ಯಕ್ರಮ, ಒಂದು ಒಳಗೊಳ್ಳುವಿಕೆ ಕಾರ್ಯಕ್ರಮ, ಇನ್ಕ್ಲೂಸಿವ್ನೆಸ್ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ಯಾವುದೇ ಕಾರ್ಯಕ್ರಮ ಏಕಮುಖಿ ಆಗಿರಬಾರ್ದು, ಸಂವಾದಿ ಆಗಿರಬೇಕು, ಸಂವಾದ ಇರಬೇಕು ಆ ಕಾರ್ಯಕ್ರಮದಲ್ಲಿ ಅಂತ. ಈ ನಿಟ್ಟಿನಲ್ಲಿ ಕೃಷಿ ಅಧಿಕಾರಿಗಳು, ತಜ್ಞರು ಎಲ್ಲರೂ ಜೊತೆಗೂ ರೈತರ ಸಮೂಹವನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡುವಂತದ್ದಾದ್ರೆ ಹೆಚ್ಚು ಹೆಚ್ಚು, ಹಿಂದೆ ಆಗಿದೆ ಇನ್ ಮುಂದೂ ಆಗ್ಬೋದು ಅಥವಾ ಈಗಲೂ ನಡೀತಾ ಇರ್ಬೋದು, ಅದು ಹೆಚ್ಚು ಪರಿಣಾಮಕಾರಿಯಾಗತ್ತೆ ಅಂತ. ಈಗ ನಾವು ಇಲ್ಲಿ ಮಾತಾಡ್ತಾನೆ ಕೆಲವೊಂದು ಹೇಳಿದ್ವಿ, ರಾಜೇಗೌಡರು ಒಂದು ಅಂಶ ಪ್ರಸ್ತಾಪ ಮಾಡಿದ್ರು, ನಮಗೂ ಇಲ್ಲಿ ವೇದಿಕೆ ಇದೆ, ರೈತರು ಬಂದು ವೇದಿಕೆಯಲ್ಲಿ ಮಾತಾಡ್ತಾರೆ, ವೈಸ್ ವರ್ಸ ಎರಡೂ ಇದೆ ನಮ್ಮ ಜೊತೆಗೆ ಕಮ್ಯುನಿಕೇಶನ್, ಹಾಗಾಗಿ ನಮಗೆ ಕಾರ್ಯಕ್ರಮಗಳು ಹೆಚ್ಚು ಪರಿಣಾಮಕ ಖಂಡಿತ ಹೌದು. ಅದು ಅದಕ್ಕೆ ಆಕಾಶವಾಣಿ ಒಂದು ಒಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ, ಅದು ಮಾಡ್ತಾ ಇದೆ ಕೂಡ. ಇದುವರೆಗೆ ಆಕಾಶವಾಣಿಯ ಕೃಷಿ ಕಾರ್ಯಕ್ರಮಗಳ ಸ್ವರೂಪ ಹಾಗೂ ಭವಿಷ್ಯ ಈ ಕುರಿತಂತೆ ಪ್ರಜಾವಾಣಿ ದಿನಪತ್ರಿಕೆಯ ಹಿರಿಯ ಪತ್ರಕರ್ತರಾದ ಗಾಣದಾಳು ಶ್ರೀಕಂಠ ಅವರ ವಿಚಾರಗಳು ಮೂಡಿಬಂತು. ಈಗ ಪ್ರಸಾರವಾಗ್ತಾ ಇದೆ ಕೃಷಿಕರ ಮಾಹಿತಿ ಸಬಲೀಕರಣದಲ್ಲಿ ಮಾಧ್ಯಮಗಳ ಪಾತ್ರ ಈ ಕುರಿತಂತೆ ದಾವಣಗೆರೆ ವಿಶ್ವವಿದ್ಯಾನಿಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ ಕಣಸೋಗಿ ಅವರ ವಿಚಾರಗಳು. ಇಲ್ಲಿ ಎರಡು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬೇಕಿತ್ತು. ಒಂದು, ಈ ಮಾಹಿತಿ ಸಬಲೀಕರಣ ಅನ್ನೋದು ಮುಖ್ಯ ಆಗುತ್ತೆ. ಈ ಮಾಹಿತಿ ಸಬಲೀಕರಣದಲ್ಲಿ ಇದುವರೆಗೂ ಅನುಭವವನ್ನು ಹಂಚಿಕೊಂಡಂಥ ರೈತರು ತಾವು ಕಂಡುಂಡ ಸತ್ಯವನ್ನು, ತಮ್ಮ ಸತ್ಯಾಸತ್ಯತೆಗಳನ್ನು, ತಾವು ಅನುಭವಿಸಿದ ಖುಷಿ, ನೋವು, ಕಷ್ಟ, ಸುಖ ಎಲ್ಲದನ್ನೂ ಹಂಚಿಕೊಂಡಂಥ ವಿಚಾರಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯಾರ್ಯಾರು ಏನು ಅನುಭವಿಸಿದಾರ, ಯಾರ್ಯಾರು ಏನೇನು ಕೇಳಿದಾರ, ಅದನ್ನೆಲ್ಲದನ್ನೂ ಹಂಚಿಕೊಂಡಿರೋದು ಇನ್ನೊಂದು ರೀತಿ. ಇವೆರಡರ ಸಂಗಮನೇ ನಾವು ಸಬಲೀಕರಣ ಅಂತ ಹೇಳಿ ಕರಿತೀವಿ. ಆದರೆ ಇದನ್ನು ನಾವು ಯಾವ ರೀತಿ ಹಂಚಿಕೆ ಮಾಡ್ತೀವಿ, ಯಾವ ರೀತಿ ನಾವು ಅದನ್ನು ವಿಚಾರವನ್ನು ತಿಳಿಸ್ತೀವಿ, ಅದರ ವಿವರಣೆಯನ್ನು ಯಾವ ರೀತಿ ನೀಡ್ತೀವಿ, ಅದರ ಮಾಹಿತಿಯ ವಿನ್ಯಾಸ ಹೇಗಿರ್ತದೆ ಅನ್ನೋ ವಿಚಾರಗಳೆಲ್ಲವೂ ಕೂಡ ಈ ಮಾಹಿತಿ ಸಬಲೀಕರಣದ ಬೆಳವಣಿಗೆಗೆ ಮತ್ತು ಅದರ ಆಳ ವಿಸ್ತಾರಗಳಿಗೆ ಕಾರಣ ಆಗುತ್ತೆ. ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಆ ವಿಷಯದಲ್ಲಿರೋಂಥ ಅನುಭವ ಮತ್ತು ಹೊಸ ತಂತ್ರಜ್ಞಾನವಾಗಲಿ ಅಥವಾ ಅದರಲ್ಲಿರೋಂಥ ಆವಿಷ್ಕಾರಗಳಾಗಲಿ, ಅದರಲ್ಲಿರೋಂಥ ಮಾಹಿತಿಯನ್ನಾಗಲಿ ನಾವು ವಿನ್ಯಾಸ ಮಾಡಿ ಅದನ್ನು ತಿಳಿಸ್ಬೇಕು. ನಾವು ಸುಮ್ಮನೆ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಿರ್ತವೆ, ನಮಗೆ ಬಾಯಿ ಬಂದಂಗೆ ಮಾತಾಡಿದರೆ ಅದರ ಅರ್ಥ ಆಗಲ್ಲ. ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ, ಕಥೆ ರೂಪದಲ್ಲಿ ಅಥವಾ ಅರ್ಥವಾಗುವ ರೀತಿಯಲ್ಲಿ ನಾವು ಅದನ್ನು ತಿಳಿಸಿದಾಗ ಅದು ಮನಕ್ಕೆ ನಾಟ್ತದೆ. ಆ ನಾಟಿದ ವಿಚಾರಗಳನ್ನು ನಾವು ಜನರಿಗೆ ಅಥವಾ ಬೇರೆದರೆ ನಮ್ಮ ಜೊತೆಗೆ ಯಾರು ಸಂವಹನ ಮಾಡ್ತಿರ್ತಾರೆ ಅವರಿಗೆ ತಿಳಿಸಿದಾಗ ಅದು ಅರ್ಥ ಆಗುತ್ತದೆ. ಅರ್ಥವಾಗಿದ್ದು ಅದು ನಾಟಿ, ಅದು ಬೇರೆ ರೀತಿಯ ಅಂದರೆ ಅನುಭವ ಹೋಗಿ ಅದು ಪ್ರತಿಕ್ರಿಯೆಯಾಗಿ, ಪ್ರತಿಕ್ರಿಯೆ ಅದು ಒಂದು ಯಶಸ್ಸನ್ನು ಸಾಧಿಸೋಕ್ಕೆ ಕಾರಣ ಆಗುತ್ತದೆ. ಈ ಯಶಸ್ಸು ಅಂದ ತಕ್ಷಣ ನನಗೆ ಒಂದು ನೆನಪಾಗೋದು, ಹಿಂದೆ ಇದೇ ಹಾಸನ ಆಕಾಶವಾಣಿ ಕೇಂದ್ರದಲ್ಲಿ ಯಂಗ್ ಹಾಸನ ಅಂತ ಹೇಳಿ ಒಂದು ಕಾರ್ಯಕ್ರಮ ಬರ್ತಿತ್ತು. ಆ ಕಾರ್ಯಕ್ರಮ ಕೇಳಿ ಎಷ್ಟೋ ಜನ ಪ್ರೇರಣೆಯಾಗಿ ಅವರು ತಮ್ಮನನ್ನು ತಾವೂ ಸಹ ಆ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂಥ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅರಸೀಕೆರೆ ತಾಲೂಕಿನ ಒಂದು ಹಳ್ಳಿ, ಮೋಸ್ಟ್ಲಿ ತಿಪಟೂರು ತಾಲೂಕಿನ ಗಡಿ ಭಾಗದಲ್ಲಿರುವಂಥ ಒಂದು ಹಳ್ಳಿ, ಒಬ್ಬ ಮಹಿಳೆ ಬಿ ಎ ಮುಗಿಸಿದ ತಕ್ಷಣ ಬರೀ ಎದುಕಡೆ ಮಾಡಿದ್ರು, ಮದುವೆ ಮಾಡಿಕೊಡೋಕ್ಕಂತ ಹೋದ್ರು ಅದೇನೋ ಸಮಸ್ಯೆ ಆಗಿ ತೊಂದರೆ ಆಗಿದ್ದಕ್ಕೆ ಮಹಿಳೆ ಕೃಷಿಗೆ ತಮ್ಮನ್ನು ತೋರಿಸ್ಕೊಂಡು, ಕೃಷಿ ಅಂದ ತಕ್ಷಣ ಹೊಲಕ್ಕೆ ಬಂದರು, ಹೊಲಕ್ಕೆ ಬರೋ ತಕ್ಷಣ ಅದೇನೋ ಇದು ಇದನ್ನೇ ಮಾಡ್ಕೊಂಡು ಯಾಕಿರಬೇಕು ಅಂತೇಳಿ ಒಂದು 10 ಆಕಳ ಕಟ್ಟಿದ್ರು. ಆ 10 ಆಕಳ ಹೋಗಿ ಅದು ಈಗ 25-30 ಆಕಳಾಗಿ ಒಂದು ದೊಡ್ಡ ಸಾಧಕಿಯಾಗಿದ್ದಾರೆ. ಅದೇ ಥರನೇ ಇಲ್ಲಿ ನಮ್ಮ ಸಾಲ್ಗಾಮಿ ಹತ್ರ ಒಂದು ಊರೈತೆ, ಆ ಊರೊಳಗೆ ಬರೀ 1/2 ಎಕರೆ ಒಳಗೆ ಅವನು 2 ಲಕ್ಷ ರೂಪಾಯಿ ಗಳಿಸಿದ್ದು. ಒಂದು ವರ್ಷದಲ್ಲಿ 2 ಬೆಳೆಗಳನ್ನು ಅಂದರೆ 2-4 ಲಕ್ಷ ರೂಪಾಯಿನ ಒಂದು ವರ್ಷದಲ್ಲಿ ಒಬ್ಬ ರೈತ ಗಳಿಸ್ತಾನೆ, ಅದು 1/2 ಎಕರೆ ಜಮೀನಿನಲ್ಲಿ ಅಂತ ಅಂದರೆ ಅವನೇ ದೊಡ್ಡ ಶ್ರೀಮಂತ ಅಂತ. ಇದು ಒಂದು ಪ್ರೇರಣೆಯಾಗಿ ಆ ಕಾರ್ಯಕ್ರಮವನ್ನು ಇದೇ ಆಕಾಶವಾಣಿ ಅದನ್ನು ಪ್ರಸಾರ ಮಾಡಿದಾಗ ಅದು ಬೇರೆ ಬೇರೆ ರೀತಿ ಬಂದು 100+ ಜನ ಬಂದು ಅಲ್ಲಿ ನೋಡ್ಕೊಂಡೋದ್ರು. ಮಧುಸೂದನ್ ಒಂದು ಕಾರ್ಯಕ್ರಮ ಮಾಡಿದರು ಚಿತ್ರದುರ್ಗ ಜಿಲ್ಲೆಯೊಳಗೆ. ಈ ತೆಂಗಿನ ಬೆಳೆಗೆ ಈ ನುಸಿ ರೋಗ ಮತ್ತು ಬೇರೆ ಬೇರೆ ರೋಗ ಬಂದ ಇನ್ನೊಂಥರ ಒಂದು ಹೊಸ ಸಮಸ್ಯೆ ಶುರುವಾಗಿತ್ತು. ಕೀಟಗಳು ಬಂದು ಅಲ್ಲಿ ದಾಳಿ ಮಾಡಿ ಆ ಸುತ್ತಮುತ್ತಲಿರುವಂಥ ಜನರಿಗೆಲ್ಲ ಸಾಕಷ್ಟು ತೊಂದರೆ ಆಗಿತ್ತು. ಅದರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ ಅದಕ್ಕೆ ತಜ್ಞರ ಜೊತೆಗೆ ಮಾತಾಡಿಸಿ ಬೇರೆ ಬೇರೆ ತಜ್ಞರ ಜೊತೆಗೂ ಅವ್ರನ್ನ ಸಂಪರ್ಕದಲ್ಲಿ ತಂದು ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮ ಎಷ್ಟು ಪರಿಣಾಮಕಾರಿ ಇತ್ತಂದ್ರೆ ಪ್ರತಿದಿನ ರೈತರು ಬಂದು, ರೈತರು ಹೊಲಕ್ಕೆ ಹೋಗ್ತಿರಲಿಲ್ಲ, ಆಕಾಶವಾಣಿಗೆ ಬಂದು ಅವ್ರ ಮಾಹಿತಿ ಕೇಳಕ್ಕೆ ಬರ್ತಿದ್ರು. ಇಂಥ ಒಂದು ಉದಾಹರಣೆ ಸಹ ಕಾರಣ ಈ ರೈತರಿಗೆ ಇರೋಂಥ ಮಾಹಿತಿಯ ಸಬಲೀಕರಣ. ಅವರಿಗೆ ಹೊಸ ಹೊಸದನ್ನು ಕೇಳಬೇಕು, ಹೊಸ ಹೊಸದನ್ನು ತಿಳ್ಕೋಬೇಕು, ಹೊಸ ಹೊಸದನ್ನು ಅನುಭವಿಸಬೇಕು, ನೋಡಬೇಕು, ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಒಂದು ಉದಾಹರಣೆ ಇದಕ್ಕೆ ಸಾಕಷ್ಟು ಒಂದು ಒಳ್ಳೆಯ ಸೂಚನೆ ಅಂತ ಹೇಳ್ಬೋದು. ಈ ಮಾಹಿತಿ ಸಬಲೀಕರಣ ಅಂತಂದ್ರೆ ಒಂದು ಬಹಳ ಗಮನ ಸೆಳೆಯೋದಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮಾಹಿತಿ ತಿಳ್ಕೋಬೇಕು ಅನ್ನೋದು. ಯಾರನ್ನ ಕೇಳ್ರಿ ನೀವು ಏನಪ್ಪ ಸುದ್ದಿ ಅಂತ ಕೇಳ್ತೀರಿ, ಯಾರನ್ನ ಹೋದ ತಕ್ಷಣ ಇವತ್ತೇನು ವಿಶೇಷ ಅಂತ ಕೇಳ್ತೀವಿ. ನಮ್ಮ ಸುತ್ತಮುತ್ತಲು ಏನಾರ ನಡೀತಂತಂದ್ರೆ ಯಾರೂ ಸುಮ್ಮನೆ ಕೂಡಲ್ಲ, ಯಾವ ಹೋಗ್ಬಿಡು ಅಂತ ಯಾರು ಕೇಳ ಏನು ಏನು ಅಂತ ನೋಡ್ತೀವಿ. ಗಾಡಿ ದಾರಿಯಲ್ಲಿ ಹೋಗೋತ್ನ ನಾಲ್ಕು ಜನ ಗುಂಪು ಕೂಡಿದ್ರು ಅಂತಂದ್ರೆ ಇವತ್ತೇನು ಎಲ್ಲಿ ಏನು ನಡೀತಿದೆ ಏನಂತ ನಿಂತು ಕೇಳಿ ಹೋಗ್ತಿರ್ತೀವಿ ನಾವು, ಹೌದಲ್ವ? ಇಂಥ ಪರಿಸ್ಥಿತಿಯಲ್ಲಿ ನಾವು ಪ್ರತಿ ಕ್ಷಣನು ಏನು ಹೊಸ ತಿಳ್ಕೊ, ಹೊಸ ತಿಳ್ಕೋಬೇಕು, ಹೊಸ ತಿಳ್ಕೊ. ಅವು ಯಾವ ಮೂಲದಿಂದ ಬರ್ತದೆ, ಹೇಗೆ ಬರ್ತದೆ, ಅದು ನಿಜಾನೋ ಸುಳ್ಳು, ಅದರ ಬಗ್ಗೆ ನಾವು ಏನು ಯೋಚನೆ ಮಾಡಲ್ಲ. ಫಸ್ಟ್ ಮಾಹಿತಿ ತಗೊಂಬಿಡೋದು. ಆಗೆಲ್ಲ ಹೇಳಿದ್ರು, ಹರ್ಷ ಸರ್ ಹೇಳಿದ್ರು, ಶ್ರೀಕಂಠ ಹೇಳಿದ್ರು, ಆಮೇಲೆ ಇವ್ರ ಮೇಡಮ್ ಹೇಳಿದರು, ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊತೀವಿ. ಆ ತಿಳ್ಕೊಂಡದನ್ನು ನಾವು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಅದನ್ನು ಎಷ್ಟರ ಮಟ್ಟಿಗೆ ನಾವು ಅನುಷ್ಠಾನಕ್ಕೆ ತರ್ತೀವಿ ಅನ್ನೋದನ್ನು ನಾವು ಗಮನ ಹರಿಸ್ಬೇಕಾಯ್ತು. ಈಗ ನೋಡ್ತೀವಿ ನಾವು ಯಾವುದಾದ್ರೂ ಒಂದು ವಿಚಾರವನ್ನು ತೆಗೆದ ಒಂದು ಯೂಟ್ಯೂಬ್ ಚಾನಲ್ನ ನಾವು ಹೋದ ತಕ್ಷಣ ಕೃಷಿ ಅಂತ ಹೊರಡ ತಕ್ಷಣ ಸಾಕಷ್ಟು ಬರ್ತಿರ್ತವೆ. ಆದರೆ ಯಾವುದು ಸೂಕ್ತ, ಯಾವುದು ಅಲ್ಲ, ಯಾವುದನ್ನು ನಾವು ಉಪಯೋಗಿಸ್ಕೋಬೇಕು, ಯಾವ ಕ್ಷೇತ್ರಕ್ಕೆ ನಮಗೆ ಎಷ್ಟು ಲಭ್ಯ ಆಗಿರ್ತದೆ, ಏನಿರ್ತದೆ ಅನ್ನೋದನ್ನು ನಾವು ಅದನ್ನು ಅಳವಡಿಸ್ಕೊಂಡಾಗ ಈ ಮಾಹಿತಿಯ ಮೂಲ ಮತ್ತು ಮಾಹಿತಿಯ ಸಬಲೀಕರಣದ ಅರ್ಥ ಸಮರ್ಪಕವಾಗಿ ತಿಳಿಯುತ್ತದೆ. ಈ ಮಾಹಿತಿಯನ್ನು ಒಬ್ಬರಿಂದ ಒಬ್ಬರಿಗೆ ತಿಳಿದು ಅಥವಾ ಬಲ್ಲವರಿಂದ ತಿಳಿದು ಹೇಳೋಂಥದ್ದು ಒಂದು ಕಡೆ ಅಂತಂತಂದರೆ ಈ ಮಾಹಿತಿಯ ಸಂಗಮ ಅಂತ ಏನಿರ್ತದಲ್ಲ, ಕನ್ವರ್ಜೆನ್ಸ್ ಆಫ್ ಮೀಡಿಯಾ ಅಂತ ಕರಿತಿರ್ತೀವಿ. ಇದು ಬಹಳ ಮುಖ್ಯ. ನಾವು ದತ್ತಾಂಶಗಳನ್ನು ಹೇಗೆ ಅರ್ಥಪೂರ್ಣವಾಗಿ ಸಂವಹನ ಮಾಡ್ತೀವಿ ಅನ್ನೋದನ್ನೇ ಈ ಮಾಹಿತಿ ಸಬಲೀಕರಣದ ಮೂಲ ಉದ್ದೇಶ ಅಂತ ಹೇಳ್ಬೋದು. ದ ಇನ್ಫಾರ್ಮೇಷನ್ ಎಂಪವರ್ಮೆಂಟ್ ಈಸ್ ಅ ಯೂನಿವರ್ಸಲ್ ಥಿಯರಿ ಫಾರ್ ಡಾಟಾ ಡಿಸೈನ್ ಅಂತ ಹೇಳ್ತೀವಿ. ಈ ಮಾಹಿತಿ ಸಬಲೀಕರಣ ಅನ್ನೋದು ದತ್ತಾಂಶಗಳನ್ನು, ಅಂದರೆ ನಾವು ಏನೇನು ಮಾಹಿತಿಯನ್ನು ಇಟ್ಕೊಂಡಿರ್ತೀವಿ ಅದನ್ನು ಯಾವ ರೀತಿ ನಾವು ವಿನ್ಯಾಸ ಮಾಡ್ತೀವಿ, ಯಾವ ರೀತಿ ರೂಪಿಸ್ತೀವಿ ಅನ್ನೋದ್ರ ಮೇಲೆ ನಿರೂಪಣೆ ಆಗುವಂಥ ಒಂದು ಸಾರ್ವತ್ರಿಕ ಒಂದು ಸಿದ್ಧಾಂತ ಅಂತ ಹೇಳಿ ಅದನ್ನು ಅರ್ಥೈಸ್ತೀವಿ. ಈಗ ಈ ಮಾಹಿತಿ ಬಹಳಷ್ಟು ವ್ಯಾಪಕವಾಗಿ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರೋಂಥ ಒಂದು ವಿಚಾರ. ಆದರೆ ನಾವು ಯಾರಿಗೆ ಏನು ತಿಳಿಸ್ತೀವಿ, ಹೇಗೆ ತಿಳಿಸ್ತೀವಿ, ಯಾವ ವಿಷಯನ ತಿಳಿಸ್ತೀವಿ, ಎಷ್ಟರ ಮಟ್ಟಿಗೆ ಅದನ್ನು ತಿಳಿಸಬೇಕು ಅನ್ನೋದು ಸಹ ಬಹಳ ಮುಖ್ಯವಾಗಿರ್ತದೆ. ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಜನ ಜೀವ ಕಳ್ಕೊಂಡ್ರು, ಕಷ್ಟ ಅನುಭವಿಸಿದರು, ನೋವು ಅನುಭವಿಸಿದರು. ಆದರೆ ನಾವು ಒಂದು ಧನ್ಯವಾದಗಳನ್ನು ತಿಳಿಸ್ಬೇಕು, ಏನಂತಂದ್ರೆ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಸಹ ತಿಳಿಸ್ತದ್ದು. ಹೇಗೆ ಬದುಕಬೇಕು ಅಂತಂದಾಗ ಕೆಲವು ಎಷ್ಟೋ ಜನ, ಸಾವಿರಾರು ಜನ ಊರು ಬಿಟ್ಟು ಸ್ವತಂತ್ರವಾಗಿ ನಾವು ಬದುಕಬೇಕು ಅಂತ ಊರು ಬಿಟ್ಟು ಹೋಗಿದ್ದರು, ಬೆಂಗಳೂರಿನಾಗ ಹೋಗಿ ನೆಲೆಸಿದರು. ಆ ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಬಾಡಿಗೆ 20,000 ರೂಪಾಯಿ ಇದ್ದದ್ದು 9,000-8,000 ರೂಪಾಯಿ ಕೊಡ್ತೀವಿ ಬನ್ನಿ ಅಂದರೆ ಯಾರೂ ಬರ್ತಿರಲಿಲ್ಲ. ಸಾವಿರಾರು ಜನ ನಡಿಗೆಯಲ್ಲೇ ಬಂದು ಊರು ತಲುಪಿದರು, ಬದುಕಿದ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ. ಆ ಸಂದರ್ಭದಲ್ಲಿ ರೈತರು ತಮಗೆ ಬೆಳೆದಂಥ ಬೆಳೆಯನ್ನು ಹೇಗೆ ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದರು. ಬೇರೆ ಯಾರೂ ಉದಾಹರಣೆ ಬೇಕಾಗಿಲ್ಲ, ನಮ್ಮ ತಮ್ಮನೇ ಸ್ವತಃ ನನ್ನ ತಮ್ಮನೇ ಒಂದು ಇಂಥದಕ್ಕೆ ಉದಾಹರಣೆ. ಅವನು ಬೆಳೆದಿದ್ದ ಕೋಸು ಬೆಳೆದಿದ್ದ, ಎಲೆ ಕೋಸನ್ನು ಬೆಳೆದಿದ್ದ, ಬೆಳೆದು 15 ದಿನ ಆದರೆ ಇನ್ನೇನು ಒಣಗ್ತೈತಿ, ಇನ್ನು ಒಂದು ವಾರ ಬಿಟ್ಟರೆ ಒಣಗ್ತೈತಿ ಅಂದ ತಕ್ಷಣನ ಯೋಚನೆ ಮಾಡಿದ್ವಿ. ಒಣಗಿದ್ರೆ ಮುಂದೆ ನನಗೆ ಹೆಚ್ಚು ಕಡಿಮೆ ಒಂದು 20,000-25,000 ರೂಪಾಯಿ ಹಾನಿ ಆಕೈತಿ, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ ತಕ್ಷಣ ನನಗೆ ಫೋನ್ ಮಾಡಿದೆ. ನಾನು ಅವನಿಗೆ ಹೇಳಿದೆ, ನಮ್ಮ ಸ್ನೇಹಿತ ಒಬ್ಬ ಅವನಿಗೆ ಕೇಳಿದೆ ಏನು ಮಾಡೋದು ಇದನ್ನ ಅಂತ. ಅವನು ಹೇಳಿದೆ, ಅದನ್ನೆಲ್ಲ ನಾವು ಕೃಷಿ ಇಲಾಖೆಯಿಂದ ನಾವು ತೊಗೊಂಬಿಡ್ತೀವಿ, ನಾವು ಖರೀದಿನ ಮಾಡ್ಕೊಂಬಿಡ್ತೀವಿ ಈಗ, ಅದಕ್ಕೆ ನೀವು ಅವನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ, ಅವ್ರು ಬಂದು ನೀವು ಹೊಲಕ್ಕೆ ಬಂದು ಅದನ್ನು ಬೆಳೆ ತಗೊಂಡು ಹೋಗ್ತಾರೆ, ನೀವೇನು ಚಿಂತೆ ಮಾಡಬೇಡ, ಅದಕ್ಕೆ ಎಷ್ಟು ಖರ್ಚು ಇರ್ತದೆ ಅದಕ್ಕೆ ಕೊಡ್ತಾರೆ ಅಂತ ಹೇಳಿದ್ರು. ಇದು ತಂತ್ರಜ್ಞಾನದ ಪರಿಣಾಮ. ನಾವು ಕೂತ್ಕೊಂಡಿದ್ವಿ, ಮನೆಯಲ್ಲೇ ಕೂತ್ಕೊಂಡಿದ್ವಿ, ನಾವು ಎಲ್ಲೋ ಸಂಪರ್ಕ ಮಾಡಿದ್ವಿ, ಎಲ್ಲಿಂದನೋ ಅದು ಮಾಹಿತಿ ಬಂತು, ಯಾರೋ ಬಂದು ಅದನ್ನು ತಗೊಂಡೋದ್ರು. ಇದು ಮಾಹಿತಿಯ ಸಬಲೀಕರಣದ ಸಾಧನೆ ಅಂತ ಹೇಳ್ಬೋದು. ಒಬ್ಬ ರೈತ ಈ ಮೊದಲಿಗೆ ಕೂತ್ಕೊಂಡು ಅದನ್ನು ರಾತ್ರಿಯೆಲ್ಲ ನಿದ್ದೆಗೆಟ್ಟು ತಾನು ಬೆಳೆದದ್ದು ಬೆಳೆನ ತಗೊಂಡೋಗಿ ಎ ಪಿ ಎಂ ಸಿಗೆ ಹೋಗಿ ಮಾರಾಟ ಮಾಡಬೇಕಾಗಿತ್ತು. ನಾನು ನೋಡಿದ್ವಿ ಅದನ್ನು, ಬರೀ ಈ ಹತ್ತಿ ಬೀಜ ತಗೊಂಬರಕ್ಕೆ ರಾತ್ರಿಯೆಲ್ಲ ನಿದ್ದೆಗೆಟ್ಕೊಂಡು ಮೈಲ್ಗಟ್ಟಲೆ ಕ್ಯೂ ನಿಂತ್ಕೊಂಡು ಅದನ್ನು ಖರೀದಿ ಮಾಡಿಕೊಂಡು ಬಿತ್ತಿದಂಥ ಉದಾಹರಣೆಗಳನ್ನು ಇದಾವೆ. ಆಮೇಲೆ ಅದರ ಪರಿಣಾಮ ಏನೇನಾಯಿತು ಅಂತಂದ್ರೆ ಅದು ಬೇರೆ ಅದು ವಿಚಾರ. ಆದರೆ ಈಗ ಆ ಪರಿಸ್ಥಿತಿನೇ ಇಲ್ಲ. ನಾವಿಲ್ಲೇ ಕೂತ್ಕೊಂಡು ನನಗೆ ಎಂಥ ಬೀಜ ಬೇಕು, ಹೇಗೆ ಬೇಕು ಅನ್ನೋದನ್ನು ಆನ್ಲೈನಾಗ ನಾವು ಬುಕ್ ಮಾಡ್ಕೊಂಡು ತರಿಸ್ಕೊಳ್ಳೋಂಥದ್ದು. ನಮ್ಮ ಭಾರತದಲ್ಲಿ ಅದು ಸಿಗಲಿಲ್ಲ ಅಂತ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ದರೂ ಕೂಡ ತರಿಸ್ಕೊಳ್ಳೋಂಥದ್ದು ಅವಕಾಶ ಈಗ ಇದೆ. ಈಗ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದು ಸಹ ಬಹಳ ಮುಖ್ಯವಾಗಿರುತ್ತದೆ. ಈ ಮಾಹಿತಿ ಸಬಲೀಕರಣದ ಅಲ್ಲಿ ಒಟ್ಟು ಮೂರು ವಿಧಗಳನ್ನು ನಾವು ನೋಡ್ತೀವಿ. ನಾವು ಒಂದು ಈ ಹೇಳ್ತಿರ್ತಾರಲ್ಲ ಎಲ್ಲರೂ, ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಆಗಲೇ ಹೇಳಿದರು, ಹರ್ಷ ಸರ್ ಹೇಳಿದರು. ಅದನ್ನು ಉಪಯೋಗಿಸಿದ್ರೆ ಅಷ್ಟು ಬೆಳೆ ಬರ್ತದೆ, ಇದನ್ನು ಬೆಳೆಸಿದರೆ ಇಷ್ಟು ಬೆಳೆ ಬರ್ತದೆ, ನಾವು ಅಷ್ಟು ಶ್ರೀಮಂತರಾಗ್ತೀವಿ ಅನ್ನೋದು. ಆದರೆ ಆ ಸಲಹೆಗಳನ್ನು ಒಳಗೊಳ್ಳೋದು, ಎಷ್ಟು ಮಟ್ಟಿಗೆ ನಾವು ಉಪಯೋಗಿಸ್ಕೋಬೇಕು ಅನ್ನೋದನ್ನು, ಅದನ್ನು ಹೇಗೆ ತಿಳ್ಕೋಬೇಕು ಅನ್ನೋದನ್ನು ಒಂದನೇ ವಿಧ. ಎರಡನೇದು, ನಾವು ಅದನ್ನು ಕೆಲಸದ ರೂಪದಲ್ಲಿ ತಂದಾಗ ಯಾವ ರೀತಿ ಅದನ್ನು ಪಾಲ್ಗೊಳ್ಬೇಕು ಅನ್ನೋದು ಎರಡನೇ ವಿಧ. ಮೂರನೇದು, ಎಷ್ಟರ ಮಟ್ಟಿಗೆ ನಾವು ಅದನ್ನು ಒಳಗೊಳ್ತೀವಿ, ಅದನ್ನು ಯಾವ ರೀತಿ ನಾವು ಅದನ್ನು ಪ್ರಯೋಜನ ಪಡಿತೀವಿ ಅನ್ನೋದು ಈ ಮೂರನೇ ವಿಧ. ಈ ಮೂರು ವಿಧಗಳು ಮಾಹಿತಿ ಸಬಲೀಕರಣಕ್ಕೆ ಒಬ್ಬ ರೈತನನ್ನು ಸಮರ್ಪಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆಯೋಕ್ಕೆ ಕಾರಣ ಆಗುತ್ತೆ. ಈ ಸಬಲೀಕರಣದ ಇನ್ನೊಂದು ವಿಚಾರ ಅಂತಂದರೆ ಎಷ್ಟರ ಮಟ್ಟಿಗೆ ಇದು ಪ್ರಯೋಜನ ಆಗುತ್ತೆ, ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು ಸಹ ಮುಖ್ಯ ಆಗಿರ್ತದೆ. ಈ ಮಾಹಿತಿಯ ಸಬಲೀಕರಣದಿಂದ ನಮಗೆ ಬಹಳ ಮುಖ್ಯವಾಗಿ ಅನುಕೂಲ ಆಗದೆ ಅಂತಂದರೆ ನಮ್ಮ ಉತ್ಪಾದಕತೆಯನ್ನು, ನಮ್ಮ ಸೃಜನಶೀಲತೆಯನ್ನು, ಅಂದರೆ ನಾವು ಇನ್ನೂ ಏನೇನು ಮಾಡಬಹುದು, ಹೇಗೆ ಮಾಡಬಹುದು ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡೋಂಥ ಒಂದು ಅಂಶವನ್ನು ನಾವು ಈ ಮಾಹಿತಿಯಿಂದ ತಿಳಿಬಹುದು. ಬೇರೆ ಬೇರೆಯಿಂದ ಮೂಲದಿಂದ ಬರಬಹುದು, ಒಂದು ರೇಡಿಯೋದಿಂದ ಬರಲಿ, ಟಿವಿಯಿಂದ ಬರಲಿ, ಅಥವಾ ಪೇಪರ್ನಿಂದ ಬರಲಿ, ಇತ್ತೀಚೆಗೆ ಬಂದಿರೋಂಥ ಡಿಜಿಟಲ್ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳಲ್ಲಿ, ಅಥವಾ ಓ ಟಿ ಟಿ ಪ್ಲಾಟ್ಫಾರ್ಮ್ನಾಗ ಈಗ ಸಾಕಷ್ಟು ಬರ್ತಿರ್ತದೆ. ಇನ್ನೂ ಅಡ್ವಾನ್ಸ್ಡ್ ಆಗಿ ಹೋಗ್ಬೇಕಂತಂದ್ರೆ ಆಗ್ಮೆಂಟೆಡ್ ರಿಯಾಲಿಟಿ, ಆಮೇಲೆ ವರ್ಚುವಲ್ ರಿಯಾಲಿಟಿ, ಮೆಟಾವರ್ಸು, ಯಾವುದು ಬೇಕಾದ್ರೂ ಬರಲಿ, ಅವೆಲ್ಲವನ್ನೂ ಕೂಡ ನಾವು ಅಳವಡಿಸ್ಕೊಳ್ಳೋಕ್ಕೆ ಇದೊಂದು ಸಾಧನೆ ಆಗ್ತದೆ. ಎರಡನೇದು, ನಮಗೆ ಹೆಚ್ಚಿನ ಪ್ರೇರಣೆ ಆಗುತ್ತೆ, ನಾವು ಮಾಡ್ಬೋದು, ನಾವು ಮಾಡ್ಬೋದು ಅನ್ನೋ ಒಂದು ಪ್ರೇರಣೆಯನ್ನು ನಾವು ಮಾಡ್ಕೋಬೋದು. ಉತ್ತಮವಾದಂಥ ಲಾಭದಾಯಕವಾದಂಥ ಕೃಷಿ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇದರಿಂದ ಒಂದು ಒಳ್ಳೆಯ ಅನುಭವವನ್ನು ನಾವು ಪಡೀಬಹುದು. ಇದಕ್ಕಿಂತ ಹೆಚ್ಚಾಗಿ ನಾವು ಬಹಳ ಸಾಧನೆ ಮಾಡಿದ್ವಿ ಅಂದರೆ, ಈಗಾಗಲೇ ಕವಿತಾ ಮೇಡಮ್ ಮತ್ತು ಇವರು ಹೇಳಿದ್ರು, ಒಂದು ಸಾಧನೆ ಮಾಡಿದಾಗ ಅದರಿಂದ ನಮಗೊಂದು ಖ್ಯಾತಿ ಬರ್ತದೆ, ಗೌರವ ಬರ್ತದೆ, ಸಮಾಜದಲ್ಲಿ ಒಂದು ಮನ್ನಣೆಯನ್ನು ಪಡಿಬೋದು. ಈಗ ಇವರು ಇದ್ದರು ಮಂಜೇಗೌಡರು, ಇವ್ರದ್ದೆಲ್ಲ ಇನ್ನು ವಯಸ್ಸಿದೆ, ಅಂತರ್ ಕೂಡ ಈ ಯಶಸ್ಸನ್ನು ಸಾಧಿಸಿದಾಗ ಅವರು ಬೇರೆದವರಿಗೆ ಪ್ರೇರಣೆ ಆಗ್ತಾರೆ. ಈ ಪ್ರೇರಣೆ ಆಗೋದನ್ನೇ ಈ ಬೆಳವಣಿಗೆಗೆ, ಕೃಷಿ ಬೆಳವಣಿಗೆಗೆ ಕೂಡ ಒಂದು ಪೂರಕವಾದಂಥ ಅನಿಸಿಕೆ. ಇದ್ರ ಜೊತೆಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಂತ ಈ ಮಾಹಿತಿಯಲ್ಲಿ ನಂಬಿಕೆಯನ್ನು ಹುಟ್ಟಾಕಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಕಾಲಮಿತಿ ಒಳಗೆ, ಒಂದು ನಿಯಮಿತವಾದ ಸಮಯದೊಳಗೆ ನಾವು ಇನ್ನು ಯಶಸ್ಸನ್ನು ಸಾಧಿಸ್ಕೊಳಕ್ಕೆ ಅಥವಾ ಇನ್ನೂ ಹೆಚ್ಚು ಬೆಳೆಯನ್ನು ಬೆಳೆಯೋಕ್ಕೆ ಅದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ನಾವು ಆರ್ಥಿಕವಾಗಿ ಬಲಗೊಳ್ಳೋಕ್ಕೆ, ಶ್ರೀಮಂತರಾಗಕ್ಕೂ ಕಾರಣ ಆಗುತ್ತೆ. ಕಾರು ತಗೋಬೋದು, ಒಂದು ಬೈಕು ತಗೋಬೋದು, ಸಾಧ್ಯ ಆದರೆ ವಿಮಾನ ತಗೋಬಹುದು. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಅಂತಂದರೆ ನಮ್ಮ ಗೋಪಿನಾಥ್ ಅವರು, ಇಲ್ಲೇ ಗೊರೂರಿನವ್ರವರು, ಗೊರೂರಿನವರು ಅವರು ಆರ್ಮಿ ಹೋಗಿದ್ದಾಗ, ಅಂದರೆ ಏರ್ಫೋರ್ಸ್ನಾಗಿದ್ದ, ಅಲ್ಲಿಂದ ಬಂದರು, ಅಲ್ಲಿ ಹೋಗಿ ತೋಟ ಮಾಡಿದರು. ಜಾವಗಲ್ ಹತ್ರ ಒಂದು ಜಮೀನು ತಗೊಂಡು, ಒಂದು 8 ಎಕರೆ ಜಮೀನು ತಗೊಂಡು ತೋಟ ಮಾಡಿ, ಆ ತೋಟ ಮಾಡಿ ಅಲ್ಲಿಂದ ತಗೊಂಡು ಹೋದವರು ವಿಮಾನ ಸಹ ಕಟ್ಟಿ ಅದನ್ನು ದೊಡ್ಡ ಯಶಸ್ಸನ್ನು ಸಾಧಿಸಿದಂಥ ಒಬ್ಬ ವ್ಯಕ್ತಿ. ಇದೆಲ್ಲ ಒಂದು ಪ್ರೇರಣೆ. ಇದು ಪ್ರೇರಣೆ ಅಂತಂದ್ರೆ ನಾವು ಒಂದರಿಂದ ಒಂದು ಒಂದರಿಂದ ಒಂದು ಬೆಳೆಯೋಕ್ಕೆ ಅದಕ್ಕೆ ಕಾರಣ ಆಗುತ್ತೆ. ಇದು ಜಗತ್ತಿನಾಗ ಇಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ಕಾಣ್ತಿರ್ತೀವಿ. ಈ ಉದಾಹರಣೆ ಜೊತೆಗೆ ಈ ಸಬಲೀಕರಣಕ್ಕೆ ನಮಗೆ ಮುಖ್ಯವಾಗಿ ನಾವು 4 ರೀತಿಯ ಮಾಹಿತಿಗಳನ್ನು ನಾವು ಪಡಿತೀವಿ. ಒಂದು ವಾಸ್ತವಿಕ ಮಾಹಿತಿ, ಏನು ನಡೀತಿದೆ ಅನ್ನೋದನ್ನು ನಾವು ನೋಡ್ಕೊಂಡು ತಿಳ್ಕೊಳ್ಳೋದು. ಎರಡನೇದು ವಿಶ್ಲೇಷಣಾತ್ಮಕವಾದಂಥ ಒಂದು ವಿಚಾರಗಳನ್ನು, ವಾಸ್ತವ ವಿಚಾರಗಳು ಏನೇನು ಇರ್ತವೆ, ಅದರ ಸತ್ಯಾಸತ್ಯತೆಗಳು ಏನು, ಅದರ ಎಷ್ಟು ನಂಬಕು ಏನು ಬಿಡಬೇಕು ಅನ್ನೋದನ್ನು ವಿಶ್ಲೇಷಣೆ ಮಾಡಿಕೊಂಡು ಯಾವ ಬೆಳೆಯನ್ನು ಎಷ್ಟರ ಮಟ್ಟಿಗೆ ಬೆಳಿಬೇಕು, ಅದರಿಂದ ಲಾಭ ಏನು, ಈ ಸೀಸನ್ನಾಗಿ ಇದನ್ನು ಬೆಳಿಬೇಕು ಅಥವಾ ಇನ್ನು ಯಾವ ಸೀಸನ್ನಾಗ ಬೆಳಿಬೇಕು ಇಂಥವನ್ನೆಲ್ಲ ತಿಳ್ಕೊಳ್ಳೋದು ಎರಡನೇದು. ಮೂರನೇದು ಒಂದು ವಸ್ತುನಿಷ್ಠವಾದಂಥ ವಿಚಾರವನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಆಮೇಲೆ ನಾಲ್ಕನೇದು ಇನ್ನೊಂದು ಉದ್ದೇಶ, ಯಾವ ಉದ್ದೇಶಕ್ಕಾಗಿ ನಾವು ಈ ಕೆಲಸ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಗಮನ ಹರಿಸೋಕ್ಕೂ ಸಾಧ್ಯ ಆಗುತ್ತೆ. ಇನ್ನು ಈ ಸಬಲೀಕರಣಕ್ಕೆ ಅಂದರೆ ರೈತರು ತಾವು ಬೆಳೆದಂಥ ಬೆಳೆಯೋದಾಗಲಿ ಅವರು ಕೃಷಿ ಕ್ಷೇತ್ರದಲ್ಲಿ ಮಾಡಿದಂಥ ಕೆಲಸದ ಬಗ್ಗೆ ಐದು ವಿಧಗಳಾಗಿ ನಾವು ಸಬಲೀಕರಣಗಳನ್ನು ನಾವು ಗಮನಿಸ್ತಿರ್ತೀವಿ. ಒಂದು ಸಾಮಾಜಿಕವಾದಂಥ ಸಬಲೀಕರಣವನ್ನು ನೋಡ್ತೀವಿ, ಎರಡನೇದು ಶೈಕ್ಷಣಿಕವಾದಂಥದ್ದು, ಮೂರನೇದು ಆರ್ಥಿಕವಾದಂಥ ಸಬಲೀಕರಣ, ನಾಲ್ಕನೇದು ರಾಜಕೀಯ ಸಬಲೀಕರಣ, ಇನ್ನೊಂದು ಮಾನಸಿಕ ಸಬಲೀಕರಣ. ಇವೆಲ್ಲದರಲ್ಲಿ ಬಹಳ ಮುಖ್ಯವಾಗಿರೋದಂಥದ್ದು ಮಾನಸಿಕ ಸಬಲೀಕರಣ. ಇನ್ನೊಬ್ಬರ ಅಡಿಯಾಳಾಗಿ ಅಥವಾ ಇನ್ಯಾರೋ ಹೇಳಿದ ಮಾತು ಕೇಳ್ಕೊತ ನಾವು ಅವರ ಗುಲಾಮಗಿರಿಯಲ್ಲಿ ಬದುಕೋದಕ್ಕಿಂತ ಸ್ವತಂತ್ರವಾಗಿ ನಾವು ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ನೆಮ್ಮದಿಯ ಜೀವನ ನಡೆಸೋಕ್ಕೆ ಸಾಧ್ಯ ಆಗೋದು ಮಾನಸಿಕ ಸಬಲೀಕರಣ. ಆಗಲೇ ಒಬ್ಬರು ಹೇಳಿದರು, ನಾ ಬಹಳ ನೆಮ್ಮದಿಯಾಗಿನಿ, ಯಾವ ಖರ್ಚಿಲ್ಲ, ಏನೂ ಇಲ್ಲ, ಬಹಳ ಖುಷಿಯಾಗಿದ್ದೀನಿ. ಇಬ್ಬರು ಮಕ್ಕಳು ಇವರು ಇದು ಇಬ್ಬರೂ PhD ಮಾಡಿಸಿ ಅವರು ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿದರು. ಇದು ರೈತರಿಗೆ ಸಿಗೋಂಥ ದೊಡ್ಡ ಭಾಗ್ಯ, ಯಾರು ಹಂಗನೂ ಇರಲ್ಲ. ಈ ಸಬಲೀಕರಣದಲ್ಲಿ ಬಹಳ ಪ್ರಭಾವ ಬೀರುವಂಥದ್ದು ಸಾಮಾಜಿಕ ಸಬಲೀಕರಣ. ಅದು ಒಬ್ಬ ವ್ಯಕ್ತಿಯನ್ನು ಸಾಮಾಜಿಕವಾಗಿ ಗೌರವ ಘನತೆಯಿಂದ ಬಾಳಕ್ಕೆ ಅದು ಅವಕಾಶ ಮಾಡಿಕೊಡ್ತದೆ. ಅದರ ಜೊತೆಗೆ ಶೈಕ್ಷಣಿಕವಾದಂಥ ಸಾಧನೆ ಮಾಡೋಕ್ಕೆ, ಅದು ಕೂಡ ಮಾಹಿತಿಯ ರವಾನೆ ಮಾಡೋಕ್ಕೆ, ತನ್ನ ಅನುಭವದ ವಿಚಾರಗಳನ್ನು ಹೇಳ್ಕೊಳ್ಳೋಕ್ಕೋಸ್ಕರ ಅದು ಸಾಧ್ಯವಾಗಿ ಮಾಡಿಕೊಡ್ತಿರ್ತದೆ. ಇನ್ನು ಸರಿಯಾಗಿ ಸಮರ್ಪಕವಾಗಿ ಕಾಲಕಾಲಕ್ಕೆ ತಕ್ಕಂತೆ ಮಾಹಿತಿಯನ್ನು ಸಂಗ್ರಹಿಸಿ ತಿಳ್ಕೊಂಡು ಅದನ್ನು ಏನಾದ್ರು ಕೃಷಿಯಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸ್ಕೊಂಡ್ರು ಅಂತಂದರೆ ಆರ್ಥಿಕವಾಗಿ ರಾಜಕೀಯವಾಗಿಯೂ ಕೂಡ ಒಬ್ಬ ಸಮರ್ಥವಾದಂಥ ವ್ಯಕ್ತಿಯಾಗಿ ಅದನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗಿರ್ತದೆ. ಇದುವರೆಗೆ ಕೃಷಿಕರ ಮಾಹಿತಿ ಸಬಲೀಕರಣದಲ್ಲಿ ಮಾಧ್ಯಮಗಳ ಪಾತ್ರ ಈ ಕುರಿತಂತೆ ದಾವಣಗೆರೆ ವಿಶ್ವವಿದ್ಯಾನಿಲಯದ ಸಹ ಪ್ರಾಧ್ಯಾಪಕರಾದ ಡಾ ಶಿವಕುಮಾರ ಕಣಸೋಗಿ ಅವರ ವಿಚಾರಗಳು ಮೂಡಿಬಂತು. ರೈತ ಬಾಂಧವರೇ, ಇದುವರೆಗೆ ಹಾಸನ ಆಕಾಶವಾಣಿ 2023 ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ರೈತರ ಮಾಹಿತಿ ಸಬಲೀಕರಣದಲ್ಲಿ ಕಿಸಾನ್ವಾಣಿಯ ಪಾತ್ರ ಈ ಕುರಿತ ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಗಾಣದಾಳು ಶ್ರೀಕಂಠ ಹಾಗೂ ಡಾ ಶಿವಕುಮಾರ ಕಣಸೋಗಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಕಾರ್ಯಕ್ರಮ ಹೈನು ಹೊನ್ನು ಬಿತ್ತರವಾಗಲಿದೆ. ಇದರಲ್ಲಿ ಜಾನುವಾರುಗಳಲ್ಲಿ ಸಸ್ಯಗಳ ವಿಷಬಾಧೆ ಮತ್ತು ತಡೆಗಟ್ಟುವಿಕೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ನಮ್ಮ ನಿಲಯದಿಂದ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ ಪ್ರಸಾರವಾಯಿತು. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ನಮಸ್ಕಾರಗಳು. ಆಕಾಶವಾಣಿ ಹಾಸನ FM ಕಂಪನಾಂಕ 102.2 ಮೆಗಾಹರ್ಟ್ಸ್. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.